हम बहुत बहुत धन्यवाद देती हूँ। आत्मनिर्भर भारत की पहचान प्रगतिशील और समर्थ किसान। ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕು ಈ ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯ ಕೃಷಿಕ ದಂಪತಿ ಸಿಪಿ ಕೃಷ್ಣ ಮತ್ತು ಶ್ರೀಮತಿ ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಹೆಸರು ಸಿಪಿ ಕೃಷ್ಣ, ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯಲ್ಲಿ ಬಹಳ ಯಶಸ್ವಿಯಾಗಿ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಸಿಪಿ ಕೃಷ್ಣ. ಈ ಅವರ ಭೂಮಿಯಲ್ಲಿ ಹಲವಾರು ತೋಟಗಾರಿಕೆ ವೈವಿಧ್ಯತೆಯನ್ನು ನಾವು ಕಾಣಬಹುದು. ಕಬ್ಬು, ಭತ್ತ, ರಾಗಿ, ಸಿರಿಧಾನ್ಯಗಳ ಕೃಷಿ, ಸಾವಯವ ಬೆಲ್ಲದ ತಯಾರಿಕೆ, ದೇಸಿ ತಳಿಗಳ ಸಂರಕ್ಷಣೆ, ಗೋತಳಿ ಸಂರಕ್ಷಣೆ, ಇವೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಬಹಳ ಯಶಸ್ವಿಯಾಗಿ ಇದನ್ನು ನಿರ್ವಹಿಸ್ತಿರುವಂಥವರು 52 ವರ್ಷದ ಸಿ ಪಿ ಕೃಷ್ಣ ಅವರು. ಕೃಷ್ಣ ಅವರೇ, ನಿಮ್ಮ ಒಂದು ಕೃಷಿ ಕ್ಷೇತ್ರ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಿಮಗೆ ಮೊದಲೇ ಅಭಿನಂದನೆಗಳನ್ನು ನಾವು ಹೇಳಬೇಕು. ನಮಸ್ಕಾರ ಸರ್. ನಮ್ಮದು ಕೃಷಿ ಅವಿಭಾಜ್ಯ ಅಂಗ. ನಮ್ಮಲ್ಲಿರೋ ಶೂನ್ಯ ಬಂಡವಾಳದಲ್ಲಿ ನಾವು ಸಂಪನ್ಮೂಲಗಳನ್ನು ಬಳಸಿ ನಮ್ಮ ದೇಸಿ ತಳಿ ಬೀಜಗಳ ಹಾಕಂದು ಎಲ್ಲನೇ ನಾವು ಜೀವಾಮೃತದಲ್ಲೇ ಸಲಹೆ ಗೊಬ್ಬರದಲ್ಲೇ ನಾವು ಭೂಮಿಗೆ ಯಾವುದೇ ವಿಧವಾದ ರಾಸಾಯನಿಕ ವಸ್ತು ಸೇರ್ತಂಗೆ ನಮ್ಮದೇ ಮೆಥಡಲ್ಲಿ ಬೆಳೆಗಳ ಬೆಳೀತಾ ಇದ್ದೀನಿ. ಅದಕ್ಕೆ ನಾನೇ ಉಪ ಉತ್ಪನ್ನಗಳು ಮಾಡಿ ನೇರವಾಗಿ ಮಾರುಕಟ್ಟೆಯನ್ನು ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮಗೆ 52 ವರ್ಷ. ನಿಮ್ಮ ತಂದೆ ಪುಟ್ಟಸ್ವಾಮಿ ಅವರು ನಿಧನರಾದಾಗ 9ನೇ ಕ್ಲಾಸ್ ಓದ್ತಾ ಇದ್ರಿ. ಅನಿವಾರ್ಯವಾಗಿ ವಿದ್ಯಾಭ್ಯಾಸ ನಿಲ್ಲಿಸಬೇಕಾಗಿ ಬಂತು. ಕೃಷಿ ಚಟುವಟಿಕೆಗಳ ಕಡೆ ನೀವು ತಿರುಗಿದ್ರಿ. ಏನಿತ್ತು ಪರಿಸ್ಥಿತಿ ಆವಾಗ? ಏನೆಲ್ಲ ಬೆಳೀತಾ ಇದ್ರು? ಎಷ್ಟು ಭೂಮಿ ಇತ್ತು? ಅದನ್ನೊಂಚೂರು ಜ್ಞಾಪಿಸ್ಕೊಳ್ಳಿ. ಅವಾಗ ನಮ್ಮ ತಂದೆ ಬೆಳೀತಾ ಇದ್ದಾಗ ಈ ನಮ್ಮ ತಾತ ಮುತ್ತ ಅಂತಾದ್ರು ಅವರು ಮಾಮೂಲಿ ಮೆಥಡಲ್ಲೇ ದೇಸಿ ತಳಿನೇ ಅವರು ಸಾವಯವದೇ ಬೆಳೀತಾ ಇದ್ರು. ಆಮೇಲೆ ನಮ್ಮ ತಂದೆಯವ್ರ ಕಾಲಕ್ಕೆ ಈ ಇದು ಸುಧಾರಿತ ತಳಿ ಹೈಬ್ರಿಡ್ ಬಂದು ಲಗ್ಗೆ ಇಕ್ಕಿ ಅವಾಗೆಲ್ಲ ಸುಮಾರು ಈಗ ಬಿತ್ತನೆ ಬೀಜಗಳು ಕೊಂಡೋದು, ರಾಸಾಯನಿಕ ವಸ್ತುಗಳು ಕೊಂಡೋದು, ಔಷಧಿ ಎಲ್ಲ ಕೊಂಡು ದಿನ ದಿನ ಈ ವ್ಯವಸಾಯನೇ ಅವ್ರಿಗೆ ದುಸ್ಥಿತಿ ಬಂದು ಸಾಲ ಜಾಸ್ತಿಯಾಗಿ ಬೆಳೆ ಬೆಳೆದಕ್ಕೂ ಅಷ್ಟು ಒಳ್ಳೆ ಮಾರ್ಕೆಟ್ ಸಿಕ್ತಿ ಲಾಸ್ ಆಯ್ತಿತ್ತು. ಅವಾಗ ಅನಿವಾರ್ಯ ಕಾರಣದಿಂದ ನಮ್ಮ ತಂದೆ ತೀರ್ಕೊಂಡ ನಂತರ ಸುಮ್ಮನೆ ನಮ್ಮ ತಂದೆ ಅಷ್ಟೆಲ್ಲ ಬೆಳೆ ಮಾಡಿ ಸುಮ್ಮನೆ ಯಾಕೆ ಕೈ ಸುಟ್ಕೋಬೇಕು? ನಮ್ಮ ಮೂಲ ನಮ್ಮ ತಾತ ಮಾಡ್ತಿರಲ್ಲ ಆ ತಳಿಯಿಂದೇ ಬೆಳ್ಕಂದು ಸಾವಯವದಲ್ಲಿ ಮಾಡಬೇಕು ಅಂತ ನಮ್ಗೆ ಆವಾಗ 13 ಎಕರೆ ಜಮೀನಿತ್ತು. ಅವಾಗ ನಾವು ಹಂತ ಹಂತವಾಗಿ ಸಾವಯವ ಸ್ಟಾರ್ಟಿಂಗು 20 ಗುಂಟೆಯಿಂದ 2 ತಳಿ ಅಂದರೆ ಒಂದು ಬಂಗಾರ ಕವಿ, ಒಂದು ಸೀಲಂ ಸಣ್ಣ ಅಂತ ತಳಿ ಮಾಡ್ಕಂದೆ. ಆಮೇಲೆ ಮುಂದಕ್ಕೆ 30-40 ತಳಿ ಮಾಡ್ಕೊ ಅಭಿವೃದ್ಧಿ ಮಾಡ್ಕಂದು ಕಡಿಮೆ ಜಮೀನು ಇದ್ದ 13 ಎಕರೆ ಇದ್ದದ್ದು. ಇವಾಗ 30-32 ಎಕರೆ ಜಮೀನೆಲ್ಲನೇ ಇವಾಗ ಪೂರ್ಣ ಪ್ರಮಾಣದಲ್ಲಿ ಸಮಗ್ರ ಕೃಷಿ ಮಾಡ್ಕಂದು ತೋಟ ಬೆಳೆಗಾರೆ ಹಣ್ಣು ಮಿಲೇಟ್ಸ್ ಎಲ್ಲನೂ ಈ 32 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀನಿ ಸರ್. ಈ 32 ಎಕರೆ ಪ್ರದೇಶದಲ್ಲಿ ಇಷ್ಟೆಲ್ಲ ಬೆಳೆ ವೈವಿಧ್ಯತೆಯನ್ನ ನಾವು ನೋಡಬಹುದು. ಅಂದ್ರೆ ನಿಮ್ಗೆ ಅನ್ನಿಸ್ತು ನಿಮ್ಮ ತಂದೆಯ ಅವಧಿಯಲ್ಲಿ ಕೆಲವು ತಪ್ಪುಗಳಾಗಿವೆ, ಅದನ್ನ ಸರಿಪಡಿಸಬೇಕು ಅಂತ. ಆಗ ನೀವು ಶುರು ಮಾಡಿದ್ದು ಹೆಂಗೆ? ಪ್ರಾರಂಭದಲ್ಲಿ ಆ ವಯಸ್ಸು ಚಿಕ್ಕದು ಅಲ್ವಾ? ತಿಳುವಳಿಕೆ ಎಲ್ಲ ಎಲ್ಲಿಂದ ಪಡ್ಕೊಂಡ್ರಿ? ಹೇಗೆ? ಅವಾಗ ನನ್ಗೆ ವಿಸಿಪರಮು, ಆಮೇಲೆ ನಮ್ಮ ಚಾಮರಾಜನಗರದ್ದು ಅಮೃತ ಭೂಮಿ ಸುಮಾರು ಕಡೆ ನಾನು ಅವಾಗೆ ಸ್ಕೂಲಿಂದನೇ ಒಂದು ಟ್ರೈನಿಂಗ್ ಅಂತ ಕೃಷಿ ಆ ವಸ್ತು ಸಮ್ಮೇಳನ ಕರ್ಕೊಂಡೋಯ್ತಾ ಇದ್ರು. ಅವಾಗ ಅನುಭವ ಬಂತು, ದೇಸಿ ತಳಿ ಸಂರಕ್ಷಣೆ ಹೆಂಗ್ ಮಾಡ್ಕೋಬೋದು, ನಿಮ್ ಭೂಮಿ ಹೆಂಗೆ ಉಳಿಸ್ಕೋಬೋದು, ನೀನ್ ಕಡಿಮೆ ಖರ್ಚಲ್ಲಿ ಆದಾಯ ಹೆಂಗ್ ಮಾಡ್ಬೋದು ಅಂತ ನಾನು ಸುಮಾರು ಕಾರ್ಯಕಾರ ಭಾಗವಹಿಸಿದೆ. ಅವಾಗ ಆ ಕಾಲದಲ್ಲಿ ನಮ್ಮ ಜಮೀನಿಗೆ ಪ್ರೊಫೆಸರ್ ನಂಜುಣಸ್ವಾಮಿ ನಮ್ಮ ತಾಕಕ್ಕೂ ಭಾಗವಹಿಸಿದ್ರು. ಅವರು ಒಂದ್ 2 ಕಿವಿ ಮಾತುಗಳು, ಆಮೇಲೆ ಅವ್ರ ಶಂಕರ್ ಗುರು, ಅವ್ರ ಚಿಕ್ಕಪ್ಪ ಮಾಡ್ರಳ್ಳಿಯರು, ಅವರು ಅವ್ರ ಜೊತೆಯಲ್ಲಿ ಭಾಗವಹಿಸಿದಾಗ ನಾನು ಅವ್ರಂಗೆ ಯಾಕೆ ನಾನು ದೇಸಿ ತಳಿ ಸಂರಕ್ಷಣೆ ಮಾಡಬಾರ್ದು, ಅವ್ ಯಾಕೆ ಉಳಿಸ್ಕೋಬಾರ್ದು, ಕಡಿಮೆ ಖರ್ಚಲ್ಲಿ ಯಾಕೆ ಆದಾಯ ಮಾಡಬಾರ್ದು ಅಂತ ಅವಸೆ ಮನಸ್ಸ ದೃಢ ಮಾಡ್ಕಂಡಿ ಆಗ ನಮ್ಮ ತಂದೆ ನಿಧನ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಭೂಮಿನ ಸಾವಯವಕ್ಕೆ ಅಳವಡಿಸ್ಕೊಂಡು ಹಂತ ಹಂತವಾಗಿ ಪೂರಾ ಜಮೀನು ನಮ್ದು ಏನದೆ ಅದೆಲ್ಲನೇ ನೈಸರ್ಗಿಕ ಅಳವಡಿಸ್ಕೊಂಡು ಬೆಳೆ ಈಗ ಬೆಳೆ ಮೊದಲು 3 ತಳಿ ಭತ್ತ ಬೆಳೀತಿದ್ವಿ. 3 ತಳಿ ಬೆಳೆ ಬೆಳೀತಿದ್ವ, ಕಬ್ಬು ಭತ್ತ ರಾಗಿಯ. ಬರೀ 3 ತಳಿನೇ ಬೆಳಿಬಾರ್ದು, ಸಮಗ್ರ ಕೃತಿಯಲ್ಲಿ ಏನಾರ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದು ತೋಟಗಾರಿಕೆ ಬೆಳೆ ಆಗ್ಬೋದು, ಹಣ್ಣೊಂದಾಗ್ಬೋದು, ಔಷಧಿ ಗಿಡ ಆಗ್ಬೋದು, ಸಿರಿಧಾನ್ಯ ಆಗ್ಬೋದು, ಎಲ್ಲ ಪದಾರ್ಥನೂ ನಾನು ಎಲ್ಲಾನು ಬೆಳೆದು ಅಂತವಂತವಾಗಿ ಎಲ್ಲ ಮಾರ್ಕೆಟು ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ಸಹಜ ಆರ್ಗಾನಿಕ್ ಗ್ರೂಪ್ಗೆ ಆಗ್ಬೋದು. ಇಲ್ಲಿ ನಮ್ಮದು ಬಯಲು ಸೀಮೆ ಬೆಳೆಗಾರರ ಸಂಘ ಅಂತ ಇದೆ, ನಾವು ಒಂದು ಅಂಗಡಿ ಮಾಡಿದ್ದೀವಿ ಮಂಡ್ಯದಲ್ಲಿ. ಆಮೇಲೆ ಮೈಸೂರಲ್ಲೂ ಒಂದು ನಮ್ಮದು ಆರ್ಗಾನಿಕ್ ಅಂತದೆ, ಅದೆಲ್ಲ ಸಪ್ಲೈ ಮಾಡ್ಕೊಂಡು ಬಿತ್ತನೆ ಬೀಜಗಳು ಬೇರೆ ರೈತರಿಗೆ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಸಪ್ಲೈ ಮಾಡ್ಕೊಂಡು ನಾನೇ ಒಂದು ಬೀಜ ಬ್ಯಾಂಕ್ ಮಾಡ್ಕೊಂಡು. ಆಮೇಲೆ ಈ ಬೆಳೆ ಬಂದಂತ ಉಪಕಸು ಬಂದರೆ ರಾಗಿ ಉರಿ ಇಟ್ಟು ಸಿರಿಧಾನ್ಯದ ಉರಿ ಇಟ್ಟು ಇವೆಲ್ಲನೂ ಮಾಡ್ಕೊಂಡು ಹೊರಗಡೆ ಕಳಿಸುವಂಥ ಪದ್ಧತಿಯಲ್ಲಿ ರೂಢಿ ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮ್ಮ ಒಂದು ಈ ಕೃಷಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಯೋಚನೆ ಮಾಡೋಣ. ಆವಾಗ ಶುರು ಮಾಡಿದಾಗ ಎಷ್ಟು ತೆಂಗಿನ ಮರಗಳಿದ್ವು, ಈಗ ಏನೆಲ್ಲ ವೈವಿಧ್ಯತೆಯನ್ನು ನಾವು ನೋಡ್ಬೋದು, ತೆಂಗು ಮರಗಳು ಎಷ್ಟಿದೆ, ಅಡಿಕೆ ಎಷ್ಟಿದೆ, ಹಾಗೇ ಬಾಳೆ, ನಿಂಬೆ, ಕಿತ್ತಳೆ, ನಂಜನಗೂಡು ರಸಬಾಳೆ ಒಂದು ಗಿಡಗಳನ್ನು ನೀವು ಪೋಷಣೆ ಮಾಡಿ ಈಗಲೂ ಸಹ ಅದನ್ನು ಕಂದುಗಳನ್ನು ಮಾರಾಟ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಹೇಳಿ. ಇವಾಗ ಮೊದಲು ನಾವು ಕಡಿಮೆ ಭೂಮಿಲಿ ಬರೀ ಸ್ವಲ್ಪ ಮಾತ್ರ ಬೆಳೆ ಮಾಡ್ತಿದ್ವೋ, ಇವಾಗ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ತಾತ ನಮ್ಮ ತಂದೆಯವ್ರದ್ದು ಒಂದು 65-70 ಗಿಡ ಇತ್ತು, ಇವಾಗ ನಾವು ಒಂದು 650-700 ತೆಂಗು ಮರ ಐತೆ. ತೆಂಗು ಮರ ಎಲ್ಲ ಈಗ ಫಲ ಬಿಡುವ ಅಂತ ಬಂದೈತೆ. ಇವಾಗ ಅದ್ರ ಜೊತೆಗೆ ಮಧ್ಯ ಪರ್ಯಾಯ ಬೆಳೆಯಾಗಿ ಅಡಿಕೆ, ಅಡಿಕೆ ಒಂದು 4,500 ಅಡಿಕೆ ಹಾಕೊಂಡಿದ್ದೀನಿ. ಅಡಿಕೆ ಆದ ನಾವು ಇದು ಸಕಲೇಶ್ಪುರದಲ್ಲಿ ಒಬ್ರು ಅರ್ಸ ಅಂತ ಇದ್ದಾರೆ, ಅವರು ಇದರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರು, ಇನ್ನೊಬ್ಬರು ಸ್ವಲ್ಪ ಕೇರ್ಪೇಟೆಯಲ್ಲಿ ರಂಗನಾಥ್ ಅಂತಿದ್ದಾರೆ, ಅವ್ರ ಸಹಾಯದಿಂದ ಅಲ್ಲೊಂದು 1.5 ಸಸಿ ತಂದು, ಇನ್ನೊಬ್ಬರು ಅಂಜನಾಪುರ ಕನಕಪುರ ರೋಡು ವಿಶ್ವನಾಥ್ ವಜ್ಜಮನಿ ಮಗ ಅವ್ರ ಪಾರಂಭದಿಂದ ತಂದು ಮಾಡ್ಕೊಂಡು, ಆಮೇಲೆ 4ನೇ ಸಲ ಇಲ್ಲೇ ಲೋಕಲ್ಲಿ ಸೆಲೆಕ್ಷನ್ನು ವೆರೈಟಿಯಾಗಿ ತಂದು ನಾವೇ ನರ್ಸರಿ ಮಾಡ್ಕೊಂಡು ನಾವೇ ಭೂಮಿಗೆ ಅದ ನೇರವಾಗಿ ನರ್ಸರಿ ಮುಖಾಂತರ ಬೆಳೆಸ್ಕೊಂಡು ಈ ಪದ್ಧತಿ ಮಾಡ್ಕೊತಾ ಇದ್ದೀವಿ. ಸಿ ಪಿ ಕೃಷ್ಣ ಅವರ ಹೇಳಿ, ಈಗ ನಿಮ್ಮ ಬಾಯಿನಲ್ಲೇ ಏನೆಲ್ಲ ತೋಟಗಾರಿಕೆ ಬೆಳೆಗಳನ್ನು ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ, ಎಷ್ಟು ಗಿಡಗಳು ಇರ್ಬೋದು ಅಂತ? ಈಗ ಬಾಳೆಯಲ್ಲಿ ಒಂದು 4,000 ಗಿಡ ಇದೆ. 4,000 ಗಿಡದಲ್ಲಿ ನಾವು ಮೂಲ ತಳಿ ನಂಜನಗೂಡಲ್ಲಿ ಒಬ್ಬರು ಬಸವರಾಜ ಅಂತಿದ್ದಾರೆ, ಅವರು ನಂಜನಗೂಡು ರಸಬಾಳೆಯ ತಳಿಗೆ ಒಂದು 10 ಕೊಟ್ಟಿರು, 10 ಇವಾಗ 151 ಮಾಡ್ಕೊಂಡಿದ್ದೀನಿ. ಆ ಜೊತೆಗೆ ಬೂದ್ ಬಾಳೆ ಐತೆ, ಮುದ್ರಂಗ ಪಲ್ಲಿದ ಬಾಳೆ ಐತೆ, ನೇಂದ್ರ ಚಂದ್ರ ಬಾಳೆ, ಎಲಕ್ಕಿ ಬಾಳೆ, ಪುಟ್ಟ ಬಾಳೆ, ಎಲ್ಲ ತಳಿನೂ ಶೂನ್ಯ ಬಂಡವಾಳದಲ್ಲಿ ಜಮೀನು ಉಳುಮೆನೆ ಮಾಡ್ದಂಗೆ ಡ್ರೈನ್ ಮಾಡ್ಕೊಂಡು ಡ್ರೈನಲ್ಲಿ ನಮ್ಮದೇ ಆದ ಹಸುವಿನ ತ್ಯಾಜ್ಯಗಳು ಒಂದು ಗೊದ್ಮಟ್ಟೆ ಒಂದು ಚಕ್ರೆ ಇವು ಹುಲ್ಲು ಸೊಪ್ಪೆಲ್ಲ ಹಾಕಿ ಗುಂಡಿಗೆ ಹಾಕೊಂಡು ನಮ್ಮದೇ ಆದ ಮೆಥಡಲ್ಲಿ ಎಲ್ಲ ಬಾಳೆ ತಳಿನೂ ಉಳಿಸ್ಕೊಂಡಿದ್ದೀನಿ. ಎಲ್ಲ ತಳಿ ಬೇರೆ ರೈತರು ಆಸಕ್ತಿ ಇರೋ ರೈತರು ಬಂದರು ಅವ್ರಿಗೂ ಗೆಡ್ಡೆನೂ ಕೊಡ್ತಾ ಇದ್ದೀನಿ. ನೇರವಾಗಿ ಗ್ರಾಹಕರಿಗೆ ಯಾವ್ಯಾವ ತಳಿ ಬೇಕು ಅಣ್ಣು ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದೀನಿ. ಈಗ ಬಾಳೆಹಣ್ಣು ನಮಗೆ ಎಂಥ ಕೊರೋನಾ ಟೈಮಲ್ಲಿ ಬಿದ್ದೋದಾಗುವೆ ನಮ್ಮ ಬಾಳೆ ಬೆಳೆಗೆ ರೈಟು ಇತ್ತು. ನಿಜವಲ್ಲೂ ನಾನು ಆ ಬಾಳೆ ಒಂದು ದಿವಸನೂ ನಾವು ಬಾಳೆ ಬೆಳೆದಿರಲ್ಲ. ಈಗ 2-3 ವರ್ಷದಿಂದ ಬಾಳೆಹಣ್ಣಲ್ಲಿ ಉತ್ತಮ ನೈಸರ್ಗಿಕ ತಳಿ ದೇಶಿ ತಳಿಗಳು ಅಳವಡಿಸ್ಕೊಂಡ್ರೆ ಉತ್ತಮ ಆದಾಯ ಕಂಡುಬೋದು ಅಂತ ನನಗೆ ಕೆಳದು ವರ್ಷದಿಂದ ಗೊತ್ತಾಯ್ತು ಸರ್. ಇನ್ನು ನಿಂಬೆ ಇದೆ, ಕಿತ್ತಲೆ, ನಿಂಬೆ ಕಿತ್ತಲೆ ಅದ್ರ ಜೊತೆಗೆ ಮಾವು, ಅರಸು, ರೋಜಾ ಪನ್ನೀರು, ಸೀತಾಫಲ, ಲಕ್ಷ್ಮಣ ಫಲ, ಬಟರ್ ಫುಟ್ಟು, ರೋಜಾ ಪನ್ನೀರ್ ಗಿಡ, ಆಮೇಲೆ ಸುಮಾರು ಔಷಧಿ ಜಮ್ನೇರ್ಲೆ ಎಲ್ಲ ಔಷಧಿ ಗಿಡಗಳನ್ನೇ ಪರಿಹಾರವಾಗಿ ಅದನ್ನು ಬೆಳೆಸ್ತಾ ಇದ್ದೀವಿ. ಅದನ್ನು ನೈಸರ್ಗಿಕವಾಗಿ ನೇರವಾಗಿ ನಮ್ಮದೇ ಹುಳ ರೋಗ ರುಜಿನಗಳಿಗೆ ಬಾಧೆ ತೊತ್ತಾದರೆ ನಮ್ಮದೇ ದೇಶಿ ತಳಿ ಸುದ್ದ ಜೀವಾಮೃತ ಮಾಡ್ಕೊಂಡು ಸಿಂಪಡಿಸ್ಕೊಂಡು ಯಾವುದೇ ರೋಗ ರುಜಿನಗಳು ತುತ್ತಾಗ್ದಂಗೆ ಗಿಡ ಈಗೂ ಅಲ್ಲಿ ಮಲೆನಾಡಲ್ಲಿ ಏನಿರ್ತವೆ ಇಲ್ಲಿ ನಮ್ಮ ನಾಡಲ್ಲೂ ಅದೇ ಥರ ಗಿಡ ಕಾಪಾಡ್ಕೊಂಡಿದ್ದೀನಿ, ಅದೇ ಥರ ಚೆನ್ನಾಗೂ ಬಂದೈತೆ ಸರ್. ನೈಸರ್ಗಿಕ ಕೃಷಿ ಬಗ್ಗೆ ನಿಮಗೆ ಆಸಕ್ತಿ ಮೂಡಿದ್ದು ಹೇಗೆ? ಅದು ಪೂರ ಈಗ ನೋಡಿ ಪ್ರತಿಯೊಂದು ಬೀಜನೂ ಈಗ ಒಂದು ಹೈಬ್ರಿಡ್ ಕಂಪ್ನಿಗಳು ಉನ್ನಾರ ಮಾಡ್ಕೊಂಡು ಒಂದು ಅವ್ರ ರೈತರು ನಿರಂತರ ದಾಳಿ ಮಾಡ್ತಾ ಇದ್ದು ಆ ಬೀಜನೂ ಅವ್ರ ಹತ್ರಕ್ಕೆ ಹೋಗ್ಬೇಕಾಯ್ತು ಪ್ಯಾಕೇಜ್ ಥರ, ಔಷಧಿಗೂ ಅವ್ರ ಹತ್ರನೇ ಹೋಗ್ಬೇಕು, ಮಾರ್ಕೆಟು ಒಬ್ಬರು ಅಡಿಟ್ ಆದಾಗ ಯಾಕೆ ನಮ್ಮದೇ ತಳಿಗಳ ಕಾಪಾಡ್ಕೋಬಾರ್ತವೆ, ನಮ್ಮದೇ ಮೂಲ ಗಂಜ್ಲ ಈ ಸಗಣಿ ಎಲ್ಲನೇ ಯಾಕೆ ಜೀವಾಮೃತ ಮಾಡಿ ಭೂಮಿ ಕೊಡಬಾರ್ದು, ಯಾಕೆ ಖರ್ಚು ದಿನ ದಿನ ಖರ್ಚಲ್ಲಿ ಜಾಸ್ತಿ ಖರ್ಚು ಬರ್ತದೆ, ಅದೇ ಆದಾಯ ಎಲ್ಲ ಕಡಿಮೆ ಬರ್ತದೆ, ಯಾಕೆ ನಾವು ಖರ್ಚು ಕಡಿಮೆ ಮಾಡ್ಕೊಂಡು ಆದಾಯ ಜಾಸ್ತಿ ಮಾಡ್ಕೋಬಾರ್ತಲ್ಲ ಅಂತ ಎಲ್ಲ ಕಡುವು ಅನುಭವ ಹೊಂದಿ ನಾನು ನಮ್ಮದೇ ಆದ ಮೆಥಡಲ್ಲಿ ನೈಸರ್ಗಿಕ ಮಾಡಿದ್ರೆ ಆದಾಯ ಜಾಸ್ತಿ ಇರ್ತದೆ, ಖರ್ಚು ಕಮ್ಮಿ ಬರ್ತದಲ್ಲ ಅಂತ ನಾನು ಗೋಸಾಲೆ ಗೋ ನಮ್ಮ ಸಂರಕ್ಷಣೆ ಮಾಡಿ ದೇಸಿ ಸುತ್ತಳಿ ಸಾಯಿವಾಲು ಗಿರ್ರು ಆಮೇಲೆ ಮುರ್ರಾ ಎಮ್ಮೆಗಳು ಹಳ್ಳಿಕಾರು ಎಲ್ಲ ತಳಿಯೆಲ್ಲ ನಾನೇ ತಂದು ಅದು ಬರೋ ಗಂಜೆ ಎಲ್ಲನೇ ಜೀವಾಮೃತ ಮಾಡಿ ಸಗಣಿ ಎಲ್ಲ ಭೂಮಿಗೆ ನೇರವಾಗಿ ಕೊಟ್ಟು ಅದ್ರ ಜೊತೆಗೆ ಹಸರಲ್ಲಿ ಗೊಬ್ಬರ ಕೊಟ್ಟು ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಆದಾಯ ಬರೋಂಗೆ ನಾನೇ ಮಾಡ್ಕೊಂಡಿನಿ. ಅದರಿಂದ ನಮಗೆ ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿನೇ ಒಳ್ಳೆಯದು. ಇವತ್ತಿನ ದಿನ ರೈತ ಏನೇ ಬದುಕಬೇಕಾದ್ರೆ ಮೂಲ ಏನಿತ್ತು ಅದು ಬಿಟ್ಟು ಹೋದರೆ ಬದುಕೋದು ಕಷ್ಟ. ನೈಸರ್ಗಿಕ ನಿಜವಲ್ವೇ, ನಾನು ಒಬ್ಬ ರೈತ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಇತರ ರೈತರು ಯಾರಿಗ ಬಂದೇ ಮಾರ್ಗದರ್ಶನ ಕೊಟ್ಟು ಅವರು ಪ್ರತಿಯೊಂದು ಊರಲ್ಲೂ ಹೋಗಿ ಕ್ಷೇತ್ರ ಪಾಠ ಸಲಹೆ ಅಂತ ಮಾಡಿ ಅವ್ರಿಗೂ ಮಾಹಿತಿ ಕೊಟ್ಟು ಬೀಜ ಏನಾರು ಇಲ್ಲವರು ನಮ್ಮಲ್ಲಿ ಬೀಜ ಕೊಟ್ಟು ಅಲ್ಲೂ ಬೆಳೆಸುವಂಥ ಪದ್ಧತಿಗಳು ಮಾಡ್ಕೊಬತ್ತಾ ಇದ್ದೀನಿ ಸರ್. ಇನ್ನು ಕಬ್ಬು, ಈಗ ನಿಮ್ಮ ತಂದೆನೂ ಕಬ್ಬು ಬೆಳೀತಾ ಇದ್ರು, ನೀವು ಕಬ್ಬು ಬೆಳಿತೀರಿ, ಯಾವುದು ತಳಿ ಇದು, ಅದನ್ನ ನೀವು ಸಂಪೂರ್ಣವಾಗಿ ಬೆಲ್ಲದ ಉತ್ಪಾದನೆಗೆ ಬಳಕೆ ಮಾಡ್ತಿದ್ದೀರಿ, ಈ ಕಬ್ಬಿನ ಬೆಳೆಯಲು ನಿಮಗೆ ಸಿಕ್ಕಂತಹ ಒಂದು ಯಶಸ್ಸು ಹೇಗೆ ಅದನ್ನು ಹೇಳಿ, ಎಷ್ಟು ಇಳುವರಿ ಬಂತು, ನೈಸರ್ಗಿಕ ಕೃಷಿಯಲ್ಲೇ ಕಬ್ಬು ಬೆಳೆಯಕ್ಕೆ ಸಾಧ್ಯನಾ, ಹೆಂಗ್ ಮಾಡಿದ್ರಿ ಅಲ್ಲಿ ಬೆಳೆ ಬಂದು? ಮೊದಲು ಒಂದು ಬಿಳಿ ಕಬ್ಬು ಅಂತ ಸಿ ಒ 62-175 ಅಂತ ಬಿಳಿ ಕಬ್ಬು ಒಂದು ಬೆಳೀತಿದ್ರು. ಅವಾಗ ಫ್ಯಾಕ್ಟ್ರಿಗೆ ಒಂದು 50-60 ಟನ್ ಬೆಳೆದ್ರು, ಖರ್ಚು ಕಳೆದು ಸಿಕ್ತಿದ್ದೆಯ 1,000-800 ರೂಪಾಯಿ ಉಳ್ಕಂದ್ರೆ ಒಂದು 35,000-40,000 ರೂಪಾಯಿ ಉಳ್ಕೊಳ್ಳೋದೆ ಕಷ್ಟ ಇತ್ತು. ಎಲ್ಲನೇ ಪ್ರತಿಯೊಂದು ಆಗಿನ ಕಾಲದಲ್ಲಿ ಕಡಿಮೆ ಖರ್ಚಲ್ಲೇ ಮಾಡಿ ಉಳ್ಕಂದಿದ್ರೆ. ಆಮೇಲೆ ತಂತ್ರಜ್ಞಾನ ಬದಲಾವಣೆ ಆದಮೇಲೆ ಒಂದು ಹಳೆ ವೆರೈಟಿ ಬೆಲ್ಲಕ್ಕೆ CO 499 ಇತ್ತು, ಅದನ್ನು ಉಳಿಸ್ಕೊಂಡು ಈಗ ಹೊಸದಾಗಿ VC ಪರಮ್ನವರು VCF 517 ಅಂತ ಬಿಡುಗಡೆ ಮಾಡಿದ್ರು. ಅದು ಬೆಲ್ಲಕ್ಕೆ ಒಳ್ಳೆ ತಳಿ. ಇದನ್ನು ಈಗ ಅವ್ರು ಬಿಟ್ಟಿರೋನೂ ಕಾಪಾಡ್ಕೊಂಡು ಹಳೆ ತಳಿನೂ CO 499 ಉಳಿಸ್ಕೊಂಡು ಅದು ಒಂದು ಎಕರೆಗೆ ನಮಗೆ ಒಂದು 30 ಕ್ವಿಂಟಲ್ಗಿಂತ ನೈಸರ್ಗಿಕ ತಳಿ ಯಾವುದೇ ವಿಧವಾದ ಖರ್ಚು ಮಾಡದೆ 30 ಕ್ವಿಂಟಲ್ ಬೆಲ್ಲ ತಗೋತಾ ಇದ್ದೀವಿ. ಎಷ್ಟನೇ ಕೋಳಿ ಅದು? ಇದು ಒಂದು 3-4 ಕೋಳಿ 5 ಕೋಳಿ ಬೆಳ್ಕೋಬೋದು, 3-4-5 ಕೋಳಿ ಬೆಳ್ಕೋಬೋದು. ಆವಾಗ ಏನು 60 ಟನ್ ಬೆಳೀತಿದ್ರು, ಇವತ್ತು ಕಡಿಮೆ ಖರ್ಚಲ್ಲಿ 30 ಟನ್ ಬೆಳೆದ್ರು ಸರಾಸರಿ 60-70 ರೂಪಾಯಿಗೆ ಬೆಲ್ಲ ಮಾರಾಟ ಮಾಡ್ತಾ ಇದ್ದೀವಿ. ಇವತ್ತಿನ ಅವತ್ತಿನ ಖರ್ಚು ಲೆಕ್ಕ ಯಾಕಂದ್ರೆ ಇವತ್ತು ನಮ್ಗೆ ಇನ್ನೂ 20,000 ರೂಪಾಯಿ ಈ ಸಾವಯವ ಕೃಷಿಲೆಯ ಶೂನ್ಯ ಬಂಡವಾಳದಲ್ಲಿ 20,000 ರೂಪಾಯಿ ಹೆಚ್ಚಾಗಿ ಸಿಗ್ತಾ ಇದೆ ಸರ್. ಈಗ ಜಾಸ್ತಿನೇ ಸಿಗ್ತಾ ಇದೆ ಅಂತ ನೀವು? ಜಾಸ್ತಿನೇ ಸಿಗ್ತಾ ಇದೆ. ಇನ್ನು ಭತ್ತದ ಬೆಳೆಗೆ ಭೂಮಿ ಫಲವತ್ತತೆಯನ್ನು ಉಳ್ಕೊಂಡದೆ ನಮಗೆ ಉತ್ತಮ ಬೆಲ್ಲವ ನಾವು ಮನೆಗೆ ನೈಸರ್ಗಿಕ ಬೆಲ್ಲಗೂ ಕೊಟ್ಟಿದ್ದಂಗಾಗುತ್ತೆ, ಬೇರೆ ರೈತರಿಗೂ ನಾವು ಪರಿಚಯ ಮಾಡ್ದಂಗೆ. ಇನ್ನು ಭತ್ತದ ಬೆಳೆಯಲ್ಲಿ ನೀವೊಂದು ಈ ತಳಿ ಸಂರಕ್ಷಣೆಗೆ ಹೊರಟ್ಬಿಟ್ರಿ, ಸುಮಾರು ಎಷ್ಟು ಬೇರೆ ಬೇರೆ ರೀತಿಯ ತಳಿಗಳು ನಿಮ್ಮಲ್ಲಿ ಇದೆ ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ? ನಾವು ಭತ್ತ ಮೊದಲು ಒಂದು 2-3 ತಳಿ ಮಾಡ್ತಿದ್ವೋ, ಹಂತವಾಗಿ ತಳಿಗೆ ಬೇಡಿಕೆಗೆ ಜಾಸ್ತಿ ಆಯ್ತು, ಆಮೇಲೆ ತಿನ್ನು ಪ್ರಮಾಣದಲ್ಲೂ ಜಾಸ್ತಿ ಆಯ್ತು, ಬಿತ್ತನೆ ಪ್ರಮಾಣದಲ್ಲೂ ಹೊರಗಡೆಯಿಂದ ರೈತರೆಲ್ಲ ನೀವು ಇನ್ ಯಾವ್ಯಾವ ತಳಿ ಬೆಳೆದಿದ್ದೀರಿ ಅಂದಾಗ ನನಗೆ ಆಸಕ್ತಿ ಬಂದು ಆವಾಗ ಸುಮಾರು ಬೀಜ ಈಗ ಮೈಸೂರಲ್ಲಿ ನಮ್ಮ ಸಹಜ ಸಮೃದ್ಧಿಲಿ ಆಗ್ಬೋದು, ನಮ್ಮ ಚಾಮರಾಜನಗರ ಅಮೃತ ಭೂಮಿಲಿ ಆಗ್ಬೋದು, ಒಂದಷ್ಟು ಬೀಜ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವಾಗ 30 ವೆರೈಟಿ ಈಗ ಸೇಲಂ ಸಣ್ಣ, ಗನ್ಸಾಲೆ, ಬರ್ಮಾ ಬ್ಲ್ಯಾಕು, ರಾಜಮಡಿ, ಮುಕ್ತಿ, ಆಮೇಲೆ ಬಂಗಾರ ಕವಿ, ಆಮೇಲೆ HMT ಸೋನಮಸ್ರಿ, ಸಿದ್ಧಸಣ್ಣ, ಜೀರಿಗೆ ಸಂಬ, ಕೆಂಪು ಬಾಸುಮತಿ, ಸುಮಾರು ಔಷಧಿ ತಳಿಗಳು ಎಲ್ಲನೇ ಈ ಲೋಕಲಲ್ಲೇ ವೆರೈಟಿ ಮಾಡ್ಕೊಂಡು ಬೇರೆ ರೈತರಿಗೂ ಹಿಂಗೆ ರಾಜಮಡಿ, ನವರ, ಈ ಕಪ್ಪಕ್ಕಿ ಎಲ್ಲನೇ ಭತ್ತೆಲ್ಲ ಬೆಳೆದು ನಮ್ಮ ಭೂಮಿಲಿ ಬೀಜಕ್ಕೆ ಬೀಜ ನಶಿಸು ಅಂತ ಬಿಟ್ರೆ ಪುನಃ 2 ವರ್ಷ ಆದಮೇಲೆ ಬೀಜ ಬಿಡೋದಲ್ಲ ಅಂತೇಳಿ ಪ್ರತಿಯೊಂದು ತಾಕ್ನಲ್ಲೂ ಹಂತವಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೀಜ ಮಾಡ್ಕೊಂಡು ನಾನೇ ಬೀಜನ ಸಪ್ರೇಟಾಗಿ ಎಲ್ಲನೇ ಬೇರ್ಪಡಿಸ್ಕೊಂಡು ನೇರವಾಗಿ ಯಾರೇ ರೈತ ಬಂದು ಯಾವುದೇ ಜಿಲ್ಲೆ ಆಗ್ಬೋದು ಯಾವುದೇ ರಾಜ್ಯ ಆಗ್ಬೋದು ನೇರವಾಗಿ ಬಿತ್ತನೆ ಬೀಜವ ಅವರಿಗೆ ಸಮರ್ಪಕವಾಗಿ ಅವ್ರ ತಾಕಿಗೆ ತಲುಪಿಸುವಂತೆ ಜವಾಬ್ದಾರಿ ಮಾಡ್ತಾ ಇದ್ದೀನಿ ನಾನು. ಅದರಲ್ಲಿ ಉಳಿಕೆ ಬಂದಂತೆ ಉಳಿದಂತೆ ಪ್ಯಾಡಿಯ ಅದನ್ನು ಅಲ್ಲಿಂಗ್ ಮಾಡಿಸಿ ನಮ್ಮದು ಸಹಜ ಆರ್ಗಾನಿಕ್ಕು ಬೆಂಗಳೂರು, ಮೈಸೂರು, ಹಿಂಗೆ ಲೋಕಲಲ್ಲಿ ಹಾಸನ, ಹಿಂಗೆ ಶಿವಮೊಗ್ಗ ಎಲ್ಲ ಕಡುವೆ ನಂದೇ ಆದ ಮಾರ್ಕೆಟಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಮುಖ್ಯ ಉದ್ದೇಶ ದೇಸಿ ಬೀಜಗಳ ಸಂರಕ್ಷಣೆ ಮಾಡೋದು. ಮೊದಲು ದೇಸಿ ಬೀಜಗಳ ಕಡಿಮೆ ಅಂದ್ರೆ ಎಷ್ಟು ವಿಸ್ತೀರ್ಣ, ಎಷ್ಟು ಕುಂಟೆನಲ್ಲಿ ಅಥವಾ ಎಷ್ಟು ಎಕರೆನಲ್ಲಿ ನೀವು ಹಾಕ್ತೀರಿ ಭತ್ತ? ಒಂದು 13-14 ಎಕರೆ ಪ್ರದೇಶ ಬರೀ ಭತ್ತಕ್ಕೆ ಬಿಟ್ಟಿದ್ದೀನಿ. ಆ ಭತ್ತನೇ ಬೆಳೆದು ಎಲ್ಲಾ ತಳಿನೂ ಅದರಲ್ಲೇ ಬೀಜ ಬೀಜ ತಳಿನೂ ಅದರಲ್ಲೇ ಮಾಡ್ಕೊಂಡು ಊಟಕ್ಕೂ ಅದರಲ್ಲೇ ಮಾಡ್ಕೊಂಡು ಎಲ್ಲ. ಈಗ ತಳಿಗಳ ಬೇರೆ ಬೇರೆ ತಳಿಗಳನ್ನ ಎಲ್ಲನೇ ಒಂದು 10-15 ಕುಂಟೆ ಪ್ರದೇಶದಲ್ಲಿ ಬೆಳೀತಾರೆ. ಅಂತರ ಇಡಬೇಕು, ಅಂತರ ಬಿಟ್ಟು ಒಂದೊಂದು ಸಾಲ ಬಿಟ್ಟು ಒಂದೊಂದು 8-9 ಅಡಿ ಸಾಲ ಬಿಟ್ಟು ಒಂದ್ ಬೀಜಕ್ಕೆ ಬೇರೆ ತಳಿ ಬೆರಕೆ ಆಗ್ದಂಗೆ ಒಂದ್ರೆ ಒಂದ್ ತಾಕ್ ಒಂದ್ರೆ ಇದು ಒಂದ್ ಎಕರೆ ಇದ್ರೆ ಒಂದ್ 20 ಕುಂಟೆ ಇದ್ರೆ ಒಂದೊಂದು ತಾಕಲ್ಲಿ ಯಾವ್ಯಾವ್ದು ತಳಿ ಮಾಡಬೇಕೋ ಆ ತಳಿ ಮಾಡ್ತಾ ಇದ್ದೀನಿ. ತಳಿ ಸಪರೇಟ್ ಈಗ 15 ಕೂದಿ ಸಪರೇಟ್ ಆಗಿ ಮಾಡ್ಕೊಂಡು ಯಾವ್ಯಾವ ತಳಿ ಆಯ್ಕೆ ಮಾಡ್ಕೊತಾರೆ ರೈತರು ಆ ತಳಿನೇ ನೇರವಾಗಿ ಕಳಿಸ್ತಾರೆ. ಅಂದ್ರೆ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ನೀವು ಬೆಳಿತೀರಿ? ಹಾ, ಬೆಳಿತೀನಿ. ಯಾವ್ದು ಭತ್ತ ನಮ್ಮಲ್ಲಿ ಜಾಸ್ತಿ ಕೇಳ್ತಾರೆ ಅದನ್ನು ಜಾಸ್ತಿ. ಎಲ್ಲೆಲ್ಲಿಂದ ನಿಮಗೆ ಬೇಡಿಕೆ ಬರುತ್ತೆ? ಇವಾಗ ನಮಗೆ ಈಗ ಸುಮಾರು ಅಂತಂದ್ರೆ ಮಂಡ್ಯ, ಮೈಸೂರು, ಬೆಂಗಳೂರು, ಕನಕಪುರ, ಶಿವಮೊಗ್ಗ ಕೊಡಗು ಸುಮಾರು ಕಡೆಯಿಂದ ನಮ್ಮ ಬೀಜಕ್ಕೆ ಬರ್ತದೆ. ಬಳ್ಳಾರಿ ಕಡೆಯಿಂದ ಬರ್ತದೆ, ಆಂಧ್ರ ಬರ್ತದೆ, ತಮಿಳ್ನಾಡು ಈ ಎಲ್ಲ ಕಡೆಯಿಂದ ಬಿತ್ತನೆ ಬೀಜಕ್ಕೆ ಬೇಡಿಕೆ ಬರ್ತದೆ, ನೇರವಾಗಿ ಅವ್ರಿಗೆ ಕಳಿಸ್ಕೊಡ್ತಾ ಇದೀವಿ. ಈಗ ದೇಸಿ ಬೀಜಗಳ ಸಂರಕ್ಷಣೆ, ಅದು ಭತ್ತದ್ದೇ ಆಗ್ಬೋದು, ರಾಗಿದೇ ಆಗ್ಬೋದು, ಯಾವುದೇ ಆಗಲಿ, ಬಿತ್ತನೆಗಾಗಿ ಅದನ್ನು ಬೆಳೆಯುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಕೊಡಬೇಕಾಗುತ್ತೆ. ಅದು ಊಟಕ್ಕಾಗಿ ಬಳಕೆ ಮಾಡೋದು ಅಥವಾ ಆಹಾರ ತಯಾರಿಕೆಗೆ ಬಳಕೆ ಮಾಡಿದ್ರೆ ಅದು ಸರಿ. ಇದಕ್ಕೂ ಅದಕ್ಕೂ ಏನು ವಿಶೇಷವಾಗಿ ನೀವು ಎಲ್ಲೆಲ್ಲಿ ತುಂಬ ಮುತುವರ್ಜಿ ವಹಿಸ್ತೀರಾ ಕೃಷ್ಣ ಅವರೇ? ಅಂದರೆ ಅದು ಬೀಜಕ್ಕೆ ಮಾಡುವಂತಿದ ಸಪ್ರೇಟಾಗಿ ಮಾಡಿ, ಅದು ಯಾವುದೇ ತಳಿ ಬೆರಕೆ ಆಗ್ದಂಗೆ ಅದನ್ನು ಸಪ್ರೇಟ್ ಮಾಡಿ ಉಳಿದೊಂದು ಗೊಬ್ಬರ ಅಂತಂದ್ರೆ ನಾವು ಕುರಿ ಮಂದೆ ತಡೆ ಹಾಕ್ತೀವಿ, ಆ ತಾಕಲ್ಲಿ ಒಂದೇ ಕ್ರಾಪ್ ಬೆಳೆಯೋದು, ಬರೀ ಮುಂಗಾರು ಹಂಗಾಮಲ್ಲಿ ಮಾತ್ರ ದೇಸಿ ಬೆಳಕತ್ತೀವಿ. ಎಲ್ಲ ಇದು ಈ ಹಿಂಗಾರಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಅದೆಲ್ಲ ಹಸಿರಲೆ ಗೊಬ್ಬರ, ಸ್ವಲ್ಪ ಸಿರಿಧಾನ್ಯಗಳು ಬೆಳೆ ಎಲ್ಲಾನು ಬೆಳ್ಕಂದಿ ಅದೇನ್ ಬರ್ತದೆ ಅದೆಲ್ಲನೇ ನಾವು ಕಟ್ ಮಾಡ್ಕಂದಿ ಆ ಬೀಜಕ್ಕೆ ಆಗಂಗೆ ಇದನ್ನೇ ಭೂಮಿಗೆ ಫಲವತ್ತತೆ ಮಾಡಿ ಆಮೇಲೆ ಮುಂಗಾರಿಗೆ ನಾವು ಯಾವ್ಯಾವ ದೇಸಿ ತಳಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಆ ತಳಿ ಆಯ್ಕೆ ಮಾಡ್ಕೋತೀನಿ. ಮುಂಗಾರಲ್ಲಿ ಒಂದೇ ಕ್ರಾಪ್ ಮಾತ್ರ ಭತ್ತ ಬೆಳೆಯೋದು, ಈ ಹಿಂಗಾರಲ್ಲೆಲ್ಲ ಬೇಸಿಗೆಲ್ಲ ದ್ವಿದಳ ಧಾನ್ಯ ಬೆಳೆಗಳು, ಸೊಪ್ಪಿನ ಬೆಳೆಗಳು, ಇವು ಸಿರಿಧಾನ್ಯ ಬೆಳೆಗಳನ್ನು ಬೆಳೆಸ್ಕೊತೀನಿ. ಅವತ್ತರಲ್ವೇ ಬಿತ್ತನೆ ಬೀಜಕ್ಕೂ ಕೊಡ್ತೀನಿ, ಅದು ಪ್ರೋಸಿಂಗ್ ಮಾಡ್ಕೊಂಡು ಸಿರಿಧಾನ್ಯ ಮಿಲ್ಲೆಟ್ಸ್ನು ಪ್ರೋಸಿಂಗ್ ಮಾಡ್ಕೊಂಡು ಅದನ್ನು ನೇರವಾಗಿ ಬೀಜನೂ ಕೊಡ್ತಾ ಇದ್ದೀನಿ, ಪ್ರೋಸಿ ಅಕ್ಕಿ ಥರ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ ಸರ್. ಏನು ರಾಗಿನಲ್ಲೂ ಒಂದು 5 ತಳಿ ನಿಮ್ಮ ಕೈಗೆ ಸಿಕ್ಬಿಡ್ತು, ಇದು ಹೆಂಗಾಯ್ತು? ಇದು ರಾಗಿ ನಮ್ಮ ಮೂಲ ಅವಿಭಾಜ್ಯ ಅಂಗ ರಾಗಿ. ಒಬ್ಬರು ರಾಮನಗರದಲ್ಲಿ ವಿಜಯಪ್ಪನ ದೊಡ್ಡಿಯಲ್ಲಿ ಸುರೇಂದ್ರ ಅಂತ ಅವರು ರಾಗಿ ತಳಿ ಇತ್ತು, ಅಲ್ಲಿ ಹೋಗಿ ಅವ್ರ ರಾಗಿ ಬೆಳೆದಿರೋ ತಳಿಯಲ್ಲಿ ನೋಡಿದೆ, ಸುಮಾರು ಒಂದು 10-20 ವೆರೈಟಿ ರಾಗಿ ಬೆಳೆದಿದ್ರು. ನಾನು ಯಾಕೆ ಒಂದು 7-8 ರಾಗಿ ತಳಿ ಬೆಳಿಬಾರ್ತಾರ ಅಂತ ಹೇಳಿ ಅವ್ರೊಂದು 5 ಜಾತಿ ರಾಗಿ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಜಾತಿ ನಮ್ದು ಸಹಜ ಆರ್ಗಾನಿಕ್ ಕಂಪ್ನಿ ಜಗಳು ರಾಗಿ ಕೊಟ್ಟರು, ಇದ್ದದ್ದು 4 ತಳಿಯ ನಾನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಪ್ರತಿ ವರ್ಷನು ಆ ಒಂದು 5 ತಳಿ ಉಳಿಸ್ಬೇಕಲ್ಲ ಅಂತೇಳಿ ಒಂದು 10 ಕುಂಟೆ ಪ್ರದೇಶದಲ್ಲಿ 5 ಜಾತಿ ರಾಗಿನೇ ಬೆಳೆಸ್ಕೋತಾರೆ. ಅದು ಒಂದು ಜಗಳೂರು ರಾಗಿ, ಬೋಂಡಾ ರಾಗಿ, ಪಿಚ್ಕಡಿ ರಾಗಿ, ಆಮೇಲೆ ಒಂದು ಕೆಮ್ಮಣ್ಣು ರಾಗಿ, ಇವೆಲ್ಲನೇ ಬೀಜ ಕಾಪಾಡ್ಕೊಂಡು ಆ ತಳಿನೇ ಅಭಿವೃದ್ಧಿ ಮಾಡಿಸ್ಕೊಂಡು ಬೇರೆ ರೈತರಿಗೂ ಕೊಡ್ತಾ ಇದ್ದೀನಿ ಸರ್. ಇಳುವರಿ ಪ್ರಮಾಣ ಎಷ್ಟೆಲ್ಲ? ಇಳುವರಿ ಪ್ರಮಾಣ ಅಂತಂದ್ರೆ ಮಾಮೂಲಿ ಸುಧಾರಿತ ತಳಿ ಹೈಬ್ರಿಡ್ ತಳಿಗಿಂತ 1-2-3 ಕ್ವಿಂಟಲ್ ಕಮ್ಮಿ ಇರ್ತದೆ, ಅದು ಹುಲ್ಲು ಉತ್ಪಾದನೆ ಜಾಸ್ತಿ ಇರ್ತದೆ, ಪೌಷ್ಟಿಕಾಂಶ ನಾರಾಂಶ ಜಾಸ್ತಿ ಇರೋ ದೇಸಿಯಿಂದ ತಿನ್ನಕ್ಕೂ ಚೆನ್ನಾಗಿರ್ತದೆ, ಆಮೇಲೆ ಅದು ಜಾಸ್ತಿ ಪೌಷ್ಟಿಕಾಂಶ ಇರೋ ದೇಸಿಗಳು ಯಾವ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ ನಮ್ಮಲ್ಲಿ ವಾತಾವರಣಕ್ಕೆ ದೇಸಿ ತಳಿ ಸರಾಗೋಗಿ ಬೆಳೀತದೆ ಸರ್. ಯಾವುದೇ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ ನಿಜವಲ್ವೇ ಹಾಕೋದ್ ಬೆಳೆ ನಮ್ಮ ಕೈ ಸೇರದೆ ನಿಜವಲ್ವೇ ಆ ದೇಸಿ ತಳಿ ಬಗ್ಗೆ ನಾನು ಹೆಮ್ಮೆ ಪಡ್ಕೋಬೋದು ಸರ್. ಇನ್ನು ಸಿರಿಧಾನ್ಯಗಳಿಗೆ ಬರೋಣ. ನೀವು ಅಷ್ಟೇ ನವಣೆ, ಸಾಮೆ, ಕೊರಲೆ, ಆರ್ಕ ಎಲ್ಲವನ್ನ ನೀವು ಬೆಳೀತಾ ಇದ್ದೀರಿ, ಹೇಳಿ ಇದೆಲ್ಲ ಹೆಂಗ್ ಪ್ರಾರಂಭ? ಇದೆ ನಮ್ಮ ತೆಂಗಿನ ತೋಟ ನರಳಿತ್ತು, ಅಲ್ಲಿ ಏನಾರ ಪರ್ಯವಾಗಿ ಬೆಳೆ ಮಾಡಬೇಕು ಅಂದಾಗ ಅಲ್ಲಿ ನಮಗೆ ಒಂದು ಕೊರಲೆ ಯಾರೋ ಬೆಳೆಸಿದ್ರು ಒಂದು ಅಲ್ಲಿ ಚಾಮರಾಜನಗರದಲ್ಲಿ, ಅದು ನಾವು ಯಾಕೆ ಬೆಳೆಸ್ಬಾರ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ತೆಂಗಿನ ತೋಟಕ್ಕೆ ಎಲ್ಲ ಬಾಳೆ ತೋಟಕ್ಕೆ ಅಡಿಕೆ ತೋಟಕ್ಕೆಲ್ಲ ಕೊರಲೆ ಬೆತ್ತಿದೆ, ಕೊರಲೆ ಆ ನರಳಲ್ಲೂ ಸರಾಗೋಗಿ ಬಂದು ನಮ್ಗೆ 1 ಎಕರೆಗೆ 3-4 ಕ್ವಿಂಟಲ್ ಸಿಕ್ಕಿ ಅದು ಅಲ್ಲಿಂಗು ಅವಾಗ ಕೊರಲೆ ರೇಟ್ 200-300 ರೂಪಾಯಿ ಇತ್ತು, ಅವಾಗ ಅಲ್ಲಿಂಗ್ ಮಾಡಿ 2 ಕ್ವಿಂಟಲ್ ಅಕ್ಕಿ ಸಿಕ್ಕಿತ್ತು ಸೂನೆ ಬಂಡವಾಳದಲ್ಲಿ, ಅವಾಗ 200 ರೂಪಾಯಿನಂಗೆ ಹೋಗಿತ್ತು. ಕಾದವ್ರು ಕೊಟ್ಟಿದೆ ಮೈಸೂರು ಡಾಕ್ಟ್ರು, ಅವರು ನಮ್ಮ ಹತ್ರ ಖರೀದಿ ಮಾಡ್ಕೊಂಡಿರು, ಅವತ್ತೇ ಒಂದು 40,000 ರೂಪಾಯಿ ಶೂನ್ಯ ಬಂಡವಾಳದಲ್ಲಿ ಎಕರೆ 40,000 ರೂಪಾಯಿ ಸಿಕ್ಕಿತ್ತು. ಯಾಕೆ ನಾವು ಜಾಸ್ತಿ ಪ್ರದೇಶದಲ್ಲಿ ಬೆಳೆ ಬರ್ತಲ್ಲ ಅಂತೇಳಿ ಆಗ ಹಂತವಾಗಿ 1-2 ಎಕರೆಗೆ ಕೊರಲೆ, 1-2 ಎಕರೆಗೆ ಆರ್ಕ, ಸಾಮೆ ಎಲ್ಲ ಮೂದಲು ಎಲ್ಲ ಮಾಡ್ಕೊಂಡು ನಾನೇ ಇಲ್ಲಿ ನಮ್ಮ ಸ್ಥಳೀಯಾಗಿ ಒಂದು ಬೆಸರಳಲ್ಲಿ ಮಿಲ್ ಮಾಡಿದ್ದಾರೆ ಒಬ್ಬರು ಉಮಾಶಂಕರ್ ಅಂತ, ಮಿಲ್ಲೆಟ್ಸ್ ಮಿಲ್ಲು, ಅಲ್ಲೇ ನಾವು ಬೆಳೆದಂತೆ ಬೆಳೆಯ ನಾವು ಬೀಜಕ್ಕೂ ಅಲ್ದಂಗೆ ಅಲ್ಲಿ ಪ್ರೋಸಿಂಗ್ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಮಾರ್ಕೆಟ್ ಮಾಡ್ಕೊಂಡು ಅದರಲ್ಲಿ ಪೌಡ್ರ್ ಎಲ್ಲ ಉಪ ಉತ್ಪನ್ನಗಳು ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ರಾಗಿ, ಭತ್ತ, ಕಬ್ಬು ಗಿಂಟನು ಈ ಸಿರಿಧಾನ್ಯ ಬೆಳೆಯೋದ್ರಿಂದ ಹೆಚ್ಚು ಮಾರ್ಕೆಟ್ ಇದೆ, ಆಮೇಲೆ ಅದು ಕೊಂಡುಕೊಳ್ಳೋರು ಜಾಸ್ತಿ ಇದೆ, ಬೆಳೆಯೂ ಸರಾಗದಲ್ಲಿ ಬರ್ತದೆ, ಯಾವ ರೋಗ ರುಜಿನಗಳು ಬಾಧ ಆಗ್ದಂಗೆ, ಯಾವ ನೀರು ನಿರ್ವಹಣೆನೂ ಇರಲ್ಲ, ಯಾವ ಔಷಧಿಗಳು ರಾಸಾಯನಿಕ ವಸ್ತು ಸಿಂಪಡಣೆ ಮಾಡ್ದಂಗೆ ನೇರವಾಗಿ ಯಾವುದೇ ಕಾಲಕ್ಕೂ ಧೈರ್ಯವಾಗಿ ಮನುಷ್ಯ ಮೋಸ ಮಾಡ್ದಂಗೆ ತಿನ್ಬೋದು ಅಂತಂದ್ರೆ ನಿಜವಾಗ್ಲೂ ಇವತ್ತು ಉತ್ತಮ ಬೆಳವಣಿಗೆ ಸಿರಿಧಾನ್ಯನೇ ಒಂದು ಗಟ್ಟಿ ಸರ್. ಇಳುವರಿ ಪ್ರಮಾಣ ಕಡಿಮೆ ಇದ್ರೂ ಸಹ ಇರುವಂತ ಮಾರುಕಟ್ಟೆ ಮೌಲ್ಯದ ದೃಷ್ಟಿಯಿಂದ ಲಾಭದಾಯಕ ಅಂತ ನೀವು? ಮಾರುಕಟ್ಟೆ ಏನು ಚೆನ್ನಾಗೈತೆ, ಇಳುವರಿ ಕಮ್ಮಿ ಇದ್ರು ಖರ್ಚು ಕಮ್ಮಿ ಇದಲ್ಲ, ಅದು ನಿಜವಾಗ್ಲು ಪ್ರತಿಯೊಬ್ಬರು ಧೈರ್ಯದಿಂದ ಸಿರಿಧಾನ್ಯ ಬೆಳಿಬೋದು. ಅದು ಮಾರ್ಕೆಟ್ ದೆಸೆಯಿಂದ ಬೇಡಿಕೆ ಜಾಸ್ತಿ ಇದೆ. ಪ್ರತಿಯೊಬ್ಬರು ನನಗೆ ಸಿರಿಧಾನ್ಯ ಬೇಕು ಅಂತ ಕೇಳ್ಕೊ ಬಂದರೆ ಹೊರತು ಅಕ್ಕಿ ಬೇಕು ನನಗೆ ಬ್ಯಾರೇದ್ ಬೇಕು ಅಂತ ಯಾರು ಕೇಳ್ಕೊಬಲ್ಲ. ಒಂದಷ್ಟು ಜನ ಸಿರಿಧಾನ್ಯಕ್ಕೆ ಕೇಳ್ಕೊಬತ್ತಾರೆ. ಮೌಲ್ಯವರ್ಧನೆ ಬಗ್ಗೆ ನೀವು ಹೇಳಿದ್ರಿ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹೇಳಿ, ಏನೆಲ್ಲ ಉತ್ಪನ್ನಗಳನ್ನ ನೀವು ಮಾಡ್ತೀರಿ, ಹೇಗ್ ಮಾಡಿಸ್ತೀರಿ? ಇವಾಗ ಒಂದ್ ರಾಗಿನೇ ಆಗ್ಬೋದು, ಒಂದ್ ಸಿರಿಧಾನ್ಯ ಆಗ್ಬೋದು. ಒಂದ್ ಕೆಜಿಗೆ ಈಗ ರಾಗಿಯ ಮಾರಿದ್ರೆ 30-35 ರೂಪಾಯಿ ಕೊಡ್ತಾರೆ. ಈಗ ನಾವು ರಾಗಿಯ ನೆನೆ ಹಾಕಂದಿ, ಅದೆಲ್ಲನೇ ಒಣಗಿಸಿ ನರಳಲ್ಲಿ, ಅದನ್ನೇ ಒಂದು ಓಡಲ್ಲಿ ಮಡಿಕೆ ಓಡಲ್ಲಿ ಅದೆಲ್ಲನೂ ಉರ್ದಿ ಅದ ಹಸಿಟ್ ಮಾಡಿ, ಹಸಿಟ್ಗೆ ನಮ್ದು ಜಾಗರಿ ಪೌಡ್ರು ಕೊಬ್ಬರಿದು ಸರಿತೀವಲ್ಲ ಆ ಪೌಡ್ರು ಅವೆಲ್ಲನೇ ಸೇರಿಸಿ ಮಾಡಿದ್ರೆ ಅದು ಕೆಜಿಗೆ ಒಂದು 200-250 ರೂಪಾಯಿ ಮಾರಾಟ ಆಯ್ತದೆ ಬೆಂಗಳೂರಲ್ಲಿ. ರಾಗಿ ಉರಿ ಇಟ್ಟು ಹಂಗೆ ಕೆಂಪಕ್ಕಿ ಉರಿ ಇಟ್ಟು ನವಣೆ ಉರಿ ಇಟ್ಟು ಹಂಗೆ ಮಾಡ್ಬೋದು. ಈಗ 35-40 ರೂಪಾಯಿ ನೇರವಾಗಿ ಮಾರೋದಕ್ಕಿಂತ ಉರಿ ಇಟ್ಟು ಮಾಡಿದ್ರೆ ಉಪಕಸವಾಗಿ ರೈತನಿಗೆ ಕೆಜಿಗೆ 100 ರೂಪಾಯಿ ಎಲ್ಲ ಖರ್ಚುಗಳಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ಸರ್. ಮನೆಯಲ್ಲಿ ಹೆಣ್ಮಕ್ಳೆ ಮಾಡ್ಕೋಬಹುದು, ಕಡಿಮೆ ಜಮೀನ್ ಇರೋರು ಮಾಡ್ಕೋಬಹುದು, ಹೆಚ್ಚು ಲಾಭ ಮಾಡ್ಕೋಬಹುದು. ಅದರಲ್ಲಿ ರಾಗಿ ನೀವು ಅದನ್ನ ಮಾಡಿಸ್ತಾ ಇದೀವಿ ನಾವು. ಅದ್ರಲ್ಲಿ ರಾಗಿ ಈಗ ಹಪ್ಪಳ ಆಮೇಲೆ ರಾಗಿ ಸೊಂಡ್ಲಿಗೆ ರಾಗಿ ಮಾಡಿಟ್ಟು ಇಲ್ಲಿ ಹೆಣ್ಮಕ್ಳು ಅವ್ರೆ ಮಹಿಳಾ ಸಂಘದವರು ಅವ್ರಿಗೆ ಒಂದು ಕೆಲಸ ಟೈಮ್ ಇದ್ದಾಗ ಅವ್ರು ಬಂದು ಮಾಡ್ಕೊಡ್ತಾರೆ ಸರ್. ನೀವು ತಂತ್ರಜ್ಞಾನ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ. ಆಮೇಲೆ ನಮ್ದು ತೆಂಗಿನಕಾಯಿ ಅದಲ್ಲ, ಬೆಲ್ಲ ಅದಲ್ಲ, ಅದರಲ್ಲಿ ಬೆಲ್ಲದ ಮಿಠಾಯಿ ಬರ್ಪಿ ಹೋಳಿಗೆ ಎಲ್ಲ ಮಾಡಿ ಕಜ್ಜೆ ಎಲ್ಲ ಮಾಡಿ ಮೇಳ ಮಾಡ್ತೀವಲ್ಲ ಈ ಬೆಂಗಳೂರಲ್ಲಿ, ಈ ಕೃಷಿ ಮೇಳ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಅವೆಲ್ಲ ಮೇಳಗಳಿಗೆಲ್ಲ ಮಾರಾಟ ಮಾಡಿ ಉತ್ಪನ್ನದಲ್ಲಿ ಲಾಭ ಜಾಸ್ತಿ. ಇನ್ನು ಸಾವಯವ ಬೆಲ್ಲ ಇದ್ರು ನಿಮ್ಗೆ ಆಸಕ್ತಿ ಹೋಯ್ತು, ಬೆಲ್ಲದ ಗಾಣನೂ ನೀವೇ ಮಾಡ್ಕೊಂಡ್ರಿ, ಈಗಲೂ ಅಷ್ಟೇ ನೀವೇನ್ ಕಬ್ಬು ಬೆಳಿತೀರಿ ಅದೆಲ್ಲವೂ ಬೆಲ್ಲದ ತಯಾರಿಕೆಗೆ ಹೋಗ್ತಾ ಇದೆ. ರಾಸಾಯನಿಕ ರಹಿತವಾದ ಬೆಲ್ಲ ಅಲ್ವಾ? ಸರಿ, ನೀವು ರಾಸಾಯನಿಕ ಮುಕ್ತ ಬೆಲ್ಲನ ನೀವು ಮಾಡ್ತಾ ಇದ್ದೀರಿ? ವಿಷಮುಕ್ತ ಬೆಲ್ಲ, ವಿಷಮಿಂದ ಗ್ರಾಹಕ ಬಾಯಿಗೆ ತಿನ್ನೋಕ್ಕಿಂತ ಯಾವುದೇ ವಿಧವಾದ ರಾಸಾಯನಿಕ ವಸ್ತು ಬರದಂಗೆ ನೇರ ಬೆಲ್ಲ ಮಾಡ್ತಾ ಇದೀವಿ. ಈಗ ನೇರವಾಗಿ ಯಾವುದೇ ದಳ್ಳಾಳಿ ಮುಖ ಅಂತ ಇಲ್ದಂಗೆ ನೇರವಾಗಿ ರೈತರ ಸಂಸ್ಥೆಯಿಂದ ಗ್ರಾಹಕರು ಬೈಕ್ ಕೊಡ್ತಾ ಇದೀವಿ ಸರ್. ಈಗ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಯಾವುದೇ ರಾಸಾಯನಿಕಗಳಿಲ್ಲ? ಇಲ್ಲ. ನೀವು ಎಷ್ಟು ಇಳುವರಿ ಬರುತ್ತೆ ಈ ಬೆಲ್ಲ, ಈ ಬೆಲ್ಲಕ್ಕೆ ನೀವು ಬೆಳಿತಿರುವಂತ ಕಬ್ಬನಲ್ಲಿ? ಈ ಕಬ್ಬಲ್ಲಿ ಏನು ನಾವು ಅದಕ್ಕೆ ಏನು ಖರ್ಚು ಮಾಡ್ತಾ ಇಲ್ಲ, ಎಲ್ಲ 8 ಅಡಿ ಸಾಲ ಇಕ್ಕಂದಿದ್ದೀವಿ, ಮತ್ ಮಧ್ಯೆ ಟ್ರಾಕ್ಟರ್ ಉಳುಮೆ ಮಾಡ್ಕಂದಿ, ಅದೊಂದು 30-32 ಕ್ವಿಂಟಲ್ ಬೆಲ್ಲ ತೆಗಿತಾ ಇದೆ. ಅದಷ್ಟು ಬೆಲ್ಲಕ್ಕೆ ಹೋಗುತ್ತೆ? ಬೆಲ್ಲಕ್ಕೆ ಹೋಗುತ್ತೆ. ಈಗ ನಿಮ್ ಪ್ರಕಾರ ಬೆಲ್ಲದ ತಯಾರಿಕೆ ರಾಸಾಯನಿಕ ಮುಕ್ತವಾಗಿರ್ಬೇಕಾದ್ರೆ ಏನೆಲ್ಲ ಅದರ ಕೊಳೆ ತೆಗಿಯಕಾಗ್ಬೋದು, ಕಸ ತೆಗಿಬೇಕಾಗ್ಬೋದು, ಅದಕ್ಕೆಲ್ಲ ಏನೆಲ್ಲ ಬಳಕೆ ಮಾಡ್ತೀರಾ ಸ್ವಲ್ಪ ಹೇಳಿ, ಹೆಂಗ್ ಮಾಡ್ತೀರಿ ನೀವು? ಏನಿಲ್ಲ, ಅದು ಹಾಲು ಬಿದ್ದ ನಂತರ ಇನ್ನೊಂದು ಕೊಪ್ಪರಕ್ಕೆ ಒಂದು ಡ್ರಮ್ ಹೋಗುತ್ತೆ, ಆ ಡ್ರಮ್ ಅಲ್ಲಿ ಎಲ್ಲ ಮಣ್ಣು ಕಲ್ಮಾಸ ಎಲ್ಲ ಮೆಲಗಡೆ ಉಳ್ಕತ್ತದೆ. ಆ ತಿಳಿ ಹಾಲೆಲ್ಲನೇ ಕೆಳಗಡೆಗೆ ತಕಂದಿ ಅಲ್ಲಿಂದ ಎಲ್ಲನೇ ನಮ್ಮ ನಾಟಿ ಸ್ಟೈಲ್ ರಚ್ಚು ಎಲ್ಲನೇ ಆ ತೆಂಗಿನ ಗರಿಯಿಂದ ಎಲ್ಲನೇ ಬೇಯಿಸಿ ಅಲ್ಲಿ ಅದ ಬಂದ ನಂತರ ಬೆಲ್ಲ ಮಾಡಿ ಒಂದು ಮನೆಗೆ ಅಚ್ಚು ಬೆಲ್ಲ ಮಾಡ್ತೀವಿ. ಇಲ್ಲರೆ ಬಕೆಟ್ ಬೇಕು ಅಂದಾಗ ಒಂದು ಬಾಕ್ಸ್ಗೆ ಬಕೆಟ್ ಬೆಲ್ಲ ಮಾಡ್ಕೊತೀವಿ. ಇಲ್ಲರೆ ಪೌಡ್ರ್ ಬೆಲ್ಲ ಆರ್ಡರ್ ಇದ್ದಾಗ ಅದ ಕೊಪ್ಪರಿಕೆ ಎಲ್ಲನೇ ಜಜ್ಜಿ ಪೌಡ್ರ್ ಮಾಡ್ಕೊತೀವಿ. ಅದು ಪುನಃ ಒಂದ್ರಿ ಆಡ್ ನಂತರ ಪೌಡ್ರಿ ಒಂದ್ ಕಡೆ, ಇನ್ನೊಂಥರ ಗ್ರಾನ್ಯೂಲ್ ಬೆಲ್ಲ ಬರ್ತದೆ ಗೋಲಿ ಬೆಲ್ಲ ಅಂತ, ಅದನ್ನೇ ಬೇರೆ ಸಪ್ರೇಟ್ ಮಾಡ್ಕೊಂಡಿ ಯಾವ ಮಾರ್ಕೆಟ್ ಅನುಗುಣ ಆಗೈತೆ ಅದನ್ನ ಹೆಚ್ಚಿಗೆ ಕಳಿಸ್ತೀವಿ. ಈಗ ಪೌಡ್ರ್ ಬೆಲ್ಲ ಸ್ವಲ್ಪ ನಿಧಾನವಾಗಿ ಹಿಡಿತದೆ, ಲೇಬರ್ ಕೆಲಸ ಜಾಸ್ತಿ ಇರೋ ದೆಸೆಯಿಂದ ಅದು 75-75 ರೂಪಾಯಿ ಇಲ್ಲೇ ಲೋಕಲಲ್ಲೇ ಅದನ್ನು ಕೊಡ್ತಾ ಇದ್ದೀವಿ. ಗೋಲಿ ಬೆಲ್ಲ ಅದನ್ನು 65 ರೂಪಾಯಿ ಕೊಡ್ತಾ ಇದ್ದೀವಿ. ಅಚ್ಚು ಬಕೆಟ್ ಎಲ್ಲನೇ 60 ರೂಪಾಯಿನಾಗ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಬೇಡಿಕೆಗೆ ಅನುಗುಣವಾಗಿ ಅದನ್ನ ನೀವು ನಿಮ್ಮ ಬೆಲ್ಲದ ಗಾಣದಲ್ಲಿ ತಯಾರು ಮಾಡ್ತೀರಿ? ತಯಾರು ಮಾಡ್ತಾ ಇದೀವಿ. ಯಾರು ಲಿಕ್ವಿಡ್ ಜೋನಿ ಬೆಲ್ಲ ಬೇಕು ಅಂದ್ರೆ ಅದನ್ನು ಟಿನ್ ಪ್ರಕಾರ ಅದನ್ನು ಮಾಡಿ ಕಳಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾದ ಒಂದು ತಂತ್ರಜ್ಞಾನ ಮಾಹಿತಿ ತರಬೇತಿ ಇದೆಲ್ಲ ಏನೆಲ್ಲ ನೀವು ಪಡ್ಕೊಂಡ್ರಿ, ಎಲ್ಲೆಲ್ಲಿ ಪಡ್ಕೊಂಡ್ರಿ, ಜ್ಞಾಪಿಸ್ಕೊಳಕ್ ಸಾಧ್ಯನಾ? ಅದು ನಮ್ಮಲ್ಲಿ ನಮ್ಮ ಬಿಂದು ಮರದ ಒಡವೆ ಸಾರ್ ಅಂತಿದ್ರು ಕೇಶವಯ್ಯನವರು. ನಮ್ಮ ಜಮೀನ್ ತಾಕಿ ಮಿಲ್ಗೆಲ್ಲ ಬಂದಿದ್ದಾಗ ಅವರು ಈ ತಂತ್ರಜ್ಞಾನ ಬೆಳೆಸಿ ಬೆಲ್ಲ ಮಾಡಿದ್ರೆ ಯಾವ್ದೇ ಕಲ್ಮಸ ಬರಲ್ಲ ಅಂತ ಹೇಳಿ ಅವರು ಒಂದ್ 2 ಟ್ರೈನಿಂಗ್ ಕೊಟ್ಟಿದ್ರು ನನಗೆ ಬೆಲ್ಲದ ಪಾರ್ಕ್. ಬೆಲ್ಲದ ಪಾರ್ಕ್ ಅಲ್ಲಿ ಅವೆಲ್ಲ ಅವಾಗಲೇ ಸುಮಾರು ಅವಾಗಲೇ ಒಂದು 20 ವರ್ಷದಿಂದನೆ ಕೊಟ್ಟಿದ್ರು. ಅವೇ ಆ ತರ ಮಾದರಿಲಿ ಮಾಡಿದ್ರೆ ಬೆಲ್ಲ ಕ್ವಾಲಿಟಿ ಬರ್ತದೆ ಅಂತ ಅವ್ರ ಒಂದು ತಂತ್ರಜ್ಞಾನ ಅನುಭವ ಎಲ್ಲ ಬೆಳೆಸ್ಕೊಂಡು, ನಮ್ದು ಹಳೆ ತಂತ್ರಜ್ಞಾನ ಐತಲ್ಲ ಅದೆಲ್ಲ ಬೆಳೆಸ್ಕೊಂಡು ಸಮರ್ಪಕವಾಗಿ ಒಳ್ಳೆಯ ಗುಣಮಟ್ಟದ ಬೆಲ್ಲ ಕೊಡ್ತಾ ಇದ್ದೀನಿ. ಗ್ರಾಹಕರು ಆಸಕ್ತಿ ಪಡ್ತಾ ಇದಾರೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಲ್ಲ ಬೇಕು, ಬೆಲ್ಲ ಮಾಡಿಕೊಡಿ, ನಿಮ್ದು ಬೆಲ್ಲ ವಸ್ತು ಚೆನ್ನಾಗದೆಯಾ ಅಂತ ಬಂದು ಮನೆ ಹತ್ರನೇ ಲೋಕಲಲ್ಲಿ ಆಗ್ಬೋದು, ನಮ್ಮ ಸಂಘ ಸಂಸ್ಥೆಯಲ್ಲೇ ಆಗ್ಬೋದು, ತಗೊಂಡೋಯ್ತಾ ಇದ್ದಾರೆ. ಸದ್ಯ ತಗೊಂಡೋಯ್ತಾ ಇದ್ದಾರೆ. ಹತ್ತಿದ ಮೇಲೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಚೆನ್ನಾಗದೆ ಕೃಷ್ಣಪ್ಪರೇ, ಸಿ ಮಂಡ್ಯ ಸಿ ನಿಮ್ಮ ಪದಾರ್ಥ ಚೆನ್ನಾಗದೆ ಅಂದ್ಬಿಟ್ಟು ತುಂಬ ಸಂತೋಷ ಪಡ್ತೀನಿ ಅಂತ ಫೋನ್ ಮಾಡಿ ವಿಚಾರ ತಿಳ್ಕೊತಾರೆ. ಮಂಡ್ಯ ಸಕ್ಕರೆ ನಾಡು ಮಂಡ್ಯದಲ್ಲಿ ಸಿ ಹಂಚ್ತಾ ಇರೋದು ಸಿ ಪಿ ಕೃಷ್ಣ ಅವರು. ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಗ್ರಾಹಕರು ಯಾವ್ಯಾವ ತಳಿಲಿ ಏನೇನು ಅನುಭವ ಅದೆ ಅಂತ ನಾನು ಹೇಳ್ತೀನಿ. ಅದೆಲ್ಲ ನನಗೆ ಅವರು ಬಳಸಿದ ನಂತರ ಅನುಭವ. ರಾತ್ರಿ ಬೆಳಿಗ್ಗೆ ಸಾಯಂಕಾಲ ಗದ್ದೆ ಹತ್ರ ಇರ್ತೀನಿ, ರಾತ್ರಿ ಹೊತ್ತು ಫೋನ್ ಮಾಡಿ ಹೇಳ್ತೀನಿ. 8 ಗಂಟೆ ಮೇಲೆ ಫೋನ್ ಮಾಡ್ತಾರೆ ಅವರು, ಅವ್ರಿಗೆಲ್ಲ ಹಂಚ್ಕೋತೀನಿ. ಈಗ ಬೆಲ್ಲ ತಯಾರಾದ್ಮೇಲೆ ಉಳಿದ ತ್ಯಾಜ್ಯಗಳು ಏನ್ ಬರುತ್ತೆ ನಿಮ್ಮ ತ್ಯಾಜ್ಯಗಳು ಅಂದ್ರೆ ಏನ್ ಮಾಡ್ತೀರಿ? ಕಬ್ಬು ಸಿಪ್ಪೆನೇ ಪುನಃ ಅದನ್ನ ಮೇವಿಗೆ ರಚ್ಚಿಗೆ ಬೆಂಕಿ ತವಕ್ಕೆ ಬಳಸ್ಕೊತೀವಿ. ಆ ಮಡ್ಡಿ ಗೊಬ್ಬರ ತೊಂಡೆ ಬೇರೆಲ್ಲ ಗೊಬ್ಬರಕ್ಕೆ ಹೋಗುತ್ತೆ. ಆ ಕಟ್ಟಿ ಬರ್ತವೆ ತೆಂಗಿನ ಕಬ್ಬಲ್ಲಿ ಕಟ್ಟಿ ಬರ್ತದೆ, ಆ ಕಟ್ಟು ಎಲ್ಲ ಸಮ ರಾಸುಗಳಿಗೆ ಬಳಕೆ ಮಾಡ್ಕೋತೀವಿ. ಇನ್ ತೊಂಡೆ ಬೇರು ಈ ಮಡ್ಡಿ ಗೊಬ್ಬರ ಎಲ್ಲಾನೆ ಪ್ರೆಸ್ ಮಡ್ಡಿಯಾಗಿ ಜಮೀನ್ಗೆ ಕೊಳಸಿದ ನಂತರ ಜಮೀನ್ಗೆ ಬಳಸ್ಕೊತೀವಿ. ಯಾವ ಪದಾರ್ಥನೂ ಎಸೆಯಂಗಿಲ್ಲ, ಪ್ರತಿಯೊಂದು ತೆಂಗಿನ ಎಲೆ ಆಗಲಿ ಕಬ್ಬಿನ ಎಲೆ ಪ್ರತಿಯೊಂದು ಉಪಯುಕ್ತ ಆಗುತ್ತೆ. ಈಗ 9ನೇ ಕ್ಲಾಸ್ ತನಕ ಓದಿದ್ರಿ, ನೀವು ಕೃಷಿ ಮಾಡಿದಾಗ ಎಷ್ಟು ವಯಸ್ಸು ನಿಮಗೆ? ನಮ್ ಕೃಷಿ ಮಾಡಿದಾಗ ಅವಾಗ ಈ ಒಂದು 15 ವರ್ಷ ಆಯ್ತು. 15 ವರ್ಷ 16 ವರ್ಷ ಕಾಲೇಜು ಓದುವಂತ ಹುಡುಗ ಅವನ ವಿದ್ಯಾರ್ಥಿ ಜೀವನ ಶುರು ಮಾಡೋ ಟೈಮಲ್ಲಿ ನೀವು ಕೃಷಿ ಜೀವನ ಶುರು ಮಾಡಿದ ಸರ್. ನಮ್ ತಂದೆಯರು ಈಗ ಸುಮಾರು ಆ ಲೆಕ್ಕದಲ್ಲಿ ತಗೊಂಡ್ರೆ ಒಂದು 35 ವರ್ಷ ಆಗಿದೆ. 35 ವರ್ಷ ಈ 35 ವರ್ಷಗಳಲ್ಲಿ ನಿಮಗೆ ಜೀವನ ಹೆಂಗನ್ಸುತ್ತೆ ಕೃಷ್ಣ? ನಿಜವಾಗ್ಲು ನನಗೆ ತುಂಬಾ ಆನಂದಕರ ಆಗುತ್ತೆ. ನಮಗೆ ಎಲ್ಲಾ ಪ್ರತಿಯೊಂದು ಈಗ ಯಾವುದೇ ಒಬ್ಬ ದೇಶ ವಿದೇಶ ಸುತ್ತಕ ಬಂದ್ರು ನಮ್ಗೆ ಒಂದ್ ತಾಕ್ನಿಂದ ಇನ್ನೊಂದ್ ತಾಕ್ ಹೋದ್ರೆ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ. ಅವ್ರು ಏನು ದೇಶ ಸುತ್ತಿದ್ರು ನಮ್ಗೆ ಇದೇ ನಮ್ ದೇಶ, ಇದೇ ನಮ್ ಪ್ರಕೃತಿ, ಇದೇ ನಮ್ ಸೌಂದರ್ಯ. ನಾವು ಹೊರಗಡೆ ಏನ್ ಮಾಡ್ತೀವಿ ಇಲ್ಲೇ ಮಾಡಿ ತೋರ್ಸಿದ್ರೆ ಬೇರೆ ಕಡೆ ರೈತರನ್ನೇ ಆಗಲಿ, ಒಂದ್ ಪಬ್ಲಿಕ್ನೇ ಆಗಲಿ, ಯಾರನ್ನಾರು ಒಂದ್ ರಾಜಕಾರಣಿಗಳನ್ನೇ ಆಗಲಿ, ನಮ್ಮ ಜಮೀನ್ಗೆ ನಮ್ಮ ತಾಕಕ್ಕೆ ಒಲೈಕೆ ಮಾಡಬೇಕು ಅಂತಂದ್ರೆ ನಿಜ ಅಲ್ವೇ? ಈ ನೈಸರ್ಗಿಕ ಕೃಷಿ ಆದಲ್ಲ, ಇದೆಲ್ಲ ಮಾಡಿ ನಾವು ಜೀವ ವೈವಿಧ್ಯ ತಳಿಗಳು ಔಷಧಿಗಳು ಹಿಂಗೆ ದೇಶಿ ಸಂರಕ್ಷಣೆ ಗೋವುಗಳು ಇವೆಲ್ಲ ಮಾಡ್ಕಂದ್ರೆ ಎಲ್ಲಾರನು ಇಲ್ಲೇ ಸೆಳಿಬೋದು. ಅವರು ಜಮೀನಲ್ಲೂ ಮಾರ್ಪೇಟ್ ಮಾಡಬಹುದು, ಉತ್ತಮ ಆರೋಗ್ಯಕರ ಉತ್ತಮ ಪರಿಸರ ನಿರ್ಮಾಣ ಮಾಡ್ಕೋಬಹುದು. ವಿಷಮುಕ್ತವಾದ ರೈತ ಇವತ್ತು ನೋಡಿ ದಿನಾಲೂ ಪ್ರತಿಯೊಂದು ವರ್ಷನೂ ಈಗ 3 ವರ್ಷದಿಂದ ಆ ವೈರಸ್ ಈ ವೈರಸ್ ಅಂತ ದಾಳಿ ಮಾಡ್ತೇನೆ. ಇವೆ ಜನ ಎದುರಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಮುಂದೆ ಯಾವುದೇ ರೋಗಗಳು ಹಿಂದೆ ತುತ್ತಾಗ್ದಂಗೆ ಜನ ಬದುಕ್ತಿದ್ರು. ಇವತ್ತಿನ ದಿವಸ ಯಾರು ಮನೆಗೆ ಹೋದ್ರು ಒಂದಿಷ್ಟಿಷ್ಟು ಮಾತ್ರೆಗಳು ಇಷ್ಟಿಷ್ಟು ಔಷಧಿ ಡಬ್ಬಗಳು ಇರ್ತವೆ. ಯಾರೇ ಮನೆಗೆ ಹೋದ್ರೆ ಒಂದು ಒಳ್ಳೆ ನೈಸರ್ಗಿಕ ಅಂಶವಿರಲ್ಲ ಅವರಿಗೆಲ್ಲ ಪ್ರತಿಯೊಂದು ಹಂತವಾಗಿ ತಿಳಿ ಹೇಳಿ ನೀವು ಯಾಕೆ ಮಾಡಬಾರ್ದಲ್ಲ ನಮ್ಮ ತರೇನಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪಾಠ ಮಾಡ್ದಂಗೆ ಮಾಡಿ ನಮ್ಮ ಅನುಭವ ಅವ್ರಿಗೆ ಹಂಚಿಕೊಡ್ತೀವಿ. ನೀವು ಮಾಡಿ ನೀವು ಬದುಕ್ಬೋದು ಭೂಮಿ. ಇವತ್ತು ಎಲ್ಲಾನು ಸಂಪಾದನೆ ಮಾಡ್ಬೋದು, ಹಣ ಮಾಡ್ಬೋದು, ಒಡವೆ ಮಾಡ್ಬೋದು, ಭೂಮಿ ಮಾಡೋಕ್ಕಲ್ಲ. ಪ್ರತಿಯೊಂದು ಭೂಮಿಯಿಂದ ಅನ್ನ ವಸ್ತುಗಳು ನಾವು ತಿನ್ನೋದೆಲ್ಲ ಭೂಮಿಯಿಂದ ಎಕ್ಕಿ ಎಕ್ಕಿ ತಿನ್ನಬೇಕು, ಯಾವನ್ನು ಜೆರಾಕ್ಸ್ ಮಾಡಿ ತಿನ್ನೋಕ್ಕಲ್ಲ ಅಂತ ಪ್ರತಿಯೊಬ್ಬರಿಗೂ ನಾನು ತಿಳಿ ಹೇಳ್ತಿದ್ದೀನಿ. ಈಗ ಅಂತವಾಗಿ ಸ್ವಲ್ಪ ಸ್ವಲ್ಪ ಅವ್ರು ತಿನ್ನೋಕ್ಕಾಗಂಗೆ ಬೆಳಕಾಗ್ತಾ ಇದ್ದಾರೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಈ ಭೂಮಿ ಮೇಲೆ ಈ ರೈತ ಉಳ್ಕೋಬೇಕು ಅಂತಂದರೆ ನೈಸರ್ಗಿಕ ಕೃಷಿ, ನಮ್ಮದೇ ಬೀಜಗಳು, ನಮ್ಮದೇ ಗೋ ಸಂರಕ್ಷಣೆ ಮಾಡಿದ್ರೆ ರೈತ ನಿಜವಲ್ವೇ ಸಾಲಗಾರ ಆಗ್ದಂಗೆ, ಯಾವುದೇ ಆತ್ಮಹತ್ಯೆ ಸುಳಿ ಮಾಡ್ದಂಗೆ ರೈತ ನಿಜವಾಗ್ಲೂ ಬದುಕಬೋದು ಸರ್. ಬೇರೆ ರೈತರಿಗೂ ಇದನ್ನ ಹೇಳ್ತಾ ಇದ್ದೀನಿ. ಯಾರು ಸಾಲ ಸುಳಿಗಳಿಗೆ ಬಹಳ ವಿಶ್ವಾಸದ ಮಾತನ್ನ ನೀವು ಹೇಳಿದೀರಿ ಕೃಷ್ಣ ಅವರೇ. ಇದುವರೆಗೆ ನಿಮ್ಗೆ ಏನೆಲ್ಲ ಪ್ರಶಸ್ತಿಗಳು ಪುರಸ್ಕಾರಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ ಸರ್? ನಮ್ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು, ಆಮೇಲೆ ಇಲ್ಲಿ ಜಿ ಕೆ ವಿ ಕೆಲಿ, ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಗಳು, ಸುಮಾರು ಸಂಘ ಸಂಸ್ಥೆಗಳು ಎಲ್ಲಾನೇ ಪ್ರಶಸ್ತಿ ಕೊಟ್ಟು ನಮ್ಮ ತುಂಬು ಹೃದಯದಿಂದ ಗೌರವಿಸ್ತಾ ಇದ್ದಾರೆ. ಇನ್ನೂ ಪ್ರಶಸ್ತಿಗಳು ಇನ್ನೂ ಬರ್ತಾನೆ ಇದ್ದಾವೆ. ನಾನು ಬೇರೆ ಈಗ ಕೇಂದ್ರಕ್ಕೆ ಆಗ್ಬೋದು ಎಲ್ಲಾನು ಶಿಫಾರಸು ಮಾಡಿ ಕಳಿಸಿದ್ದೀನಿ. ಮುಂದಿನ ದಿವಸ ನಮಗೆ ನಮ್ಮ ರೈತ ನಮ್ಮಂತೆ ಯಾವಾಗ ಅಳವಡಿಸ್ಕೋತಾರೆ ಅಂತವಾಗಿ ಪ್ರತಿಯೊಂದು ಪ್ರಶಸ್ತಿ ಸಿಕ್ಕೋಗಿಂಟೂ ಹೆಚ್ಚು ಸಂತೋಷ ಆಗುತ್ತೆ. ಬೇರೆ ರೈತರು ನಮ್ಮಂಗೆ ಅಳವಡಿಸ್ಕೊಂಡು ನಿಜವಲ್ವೇ ರೈತ ಅಂತ ಹೇಳ್ಕಂದ್ರೆ ನಮ್ಗೆ ಅದೇ ದೊಡ್ಡ ಕೊಡುಗೆ ಸಹ ಕೊಟ್ಟಂತೆ ಕೊಡುಗೆ ನಾನು ಭಾವಿಸ್ತಾ ಇದ್ದೀನಿ. ಒಂದು ತೃಪ್ತಿ ಇದೆ. ತೃಪ್ತಿ ಇಷ್ಟೆಲ್ಲ ಸಾಧ್ಯ ಆಗೋದು ಒಬ್ಬರ ಕೇಳಿ ಆಗಲ್ಲ, ಕುಟುಂಬದಿಂದನೂ ಬೇಕಾದಂತ ಒಂದು ಸಪೋರ್ಟ್ ಇರಬೇಕು ಅಲ್ವಾ? ಸಪೋರ್ಟ್ ಇರಬೇಕು, ಬೆಂಬಲ ಇರಬೇಕು. ಹೇಳಿ, ನಿಮ್ಮ ಶ್ರೀಮತಿಯವರು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ, ಹೇಗೆ ಮನೆಯವರಿಂದ ನಿಮಗೆ ಸಹಕಾರ ಸಿಗ್ತಾ ಇದೆ? ಸರ್, ಈಗ ಒಂದ್ ಕೈಯಿಂದ ತೊಟ್ಟರು ಚಪ್ಪಳೆ ಆಗಲ್ಲ, ಎಲ್ಲ ಎರಡ್ ಕೈ ತೊಟ್ಟರು ಚಪ್ಪಳೆ. ಅದು ಇವಾಗ ನಮ್ಗೆ ನಮ್ಮ ಕುಟುಂಬವರ್ಗ, ನಮ್ಮ ತಾಯಿ ಆಗ್ಬೋದು, ನನ್ನ ತಮ್ಮ ಆಗ್ಬೋದು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಡದಿ. ಈಗ ನನ್ನ ಮಡದಿನಿ, ಈಗ ನಾನು ಇಲ್ಲಿ ಹೋದಾಗ ಅವರು ಡಾಕ್ಟರ್ ಎಲ್ಲ ಓಡಿಸ್ತಾರೆ, ಅವರು ಇಲ್ಲಿ ಹೋದಾಗ ಉಳುಮೆನೂ ಮಾಡ್ತಾರೆ. ಹಸುಗಳಿಗೆ ಹುಲ್ಲೆಲ್ಲ ಕುಯ್ಕೊಂಬಂದು ಡಾಕ್ಟರ್ಲೆ ತಂದಾಕ್ತಾರೆ. ನನ್ನ ಮಗ ಸ್ಕೂಲ್ ರಜೆ ಇದ್ದಾಗ ಅವನು ಡಾಕ್ಟರ್ ಎಲ್ಲ ಓಡಿಸ್ಕೊಬತ್ತಾನೆ. ಅವನು ಹಸಿಗೆ ಹುಲ್ಲು ಹಾಕೋದು, ಗದ್ದೆಗೆಲ್ಲ ನೀರು ನೋಡೋದು ಎಲ್ಲ ಮಾಡ್ತಾರೆ. ನಮ್ಮ ಕುಟುಂಬ ಎಲ್ಲ, ನಮ್ಮ ಆಳು ಕಾಳು, ನನ್ನ ಜೊತೆಲಿರೋರು ಫ್ಯಾಮಿಲಿ ಎಲ್ಲ ನನ್ನ ಬೆನ್ನು ನಿಂತಿದ್ದಾರೆ. ನಾನು ನೈಸರ್ಗಿಕ ಕೃಷಿ ಮಾಡಿದಾಗ ಮೊದಲನೇ ವರ್ಷದಲ್ಲೇ ಸಬಾಸ್ ಅಂತ ಬೆಣ್ಣು ತಟ್ಟಿ ಇಷ್ಟು ವರ್ಷಗೂ ಅವರು ನಮ್ಮ ಬೆನ್ನಿಂದನೇ ಇದ್ದಾರೆ ಸರ್. ನಿಜವಲ್ವ? ಅವರು ನಾನು ಮಾಡ್ತಾ ಇರೋದ ಇನ್ನೂ ಒಂದು 100 ಜನಕ್ಕೆ ಹೇಳಿದ್ದಾರೆ, 100 ಜನ ಕರ್ಕೊಂಬಂದಿದ್ದಾರೆ. ನಮ್ಮ ಅಣ್ಣಾರು ಮಾಡ್ತಾ ಇದ್ದಾರೆ, ನಮ್ಮ ಯಜಮಾನರು ಮಾಡ್ತಾ ಇದ್ದಾರೆ, ನನ್ನ ಮಗ ಮಾಡ್ತಾ ಇದ್ದಾರೆ. 100 ಜನ ಕೇಳವ್ರೆ, 100 ಜನ ತಿಳಿಸವ್ರೆ. ಈಗೂ ಅವರು ನಾನು ಬೆಳೆದಂತ ಪದಾರ್ಥನೇ ಈಗೂ ಅವ್ರಿಗೂ ಕೊಡ್ತಾ ಇದ್ದೀನಿ. ಅವರು ಇಲ್ಲೆಲ್ಲ ಬಂದು ತಾಡ್ತವು, ಸಂತಸ ಪಡ್ತಾ ಇದ್ದಾರೆ. ಆ ಒಂದು ಕುಟುಂಬದ ಬೆಂಬಲ ನಿಮಗಿದೆ? ಕುಟುಂಬದ ಬೆಂಬಲ ಇದೆ ಸರ್. ನಮ್ಮ ಅಬ್ಬ ಬೆಂಬಿಂದ ಏನಾಗಲ್ಲ, ಕುಟುಂಬ ಬೆಂಬಲ ಎಲ್ಲ ನನ್ನ ನೈಸರ್ಗಿಕ ಕೃಷಿಗೆ ನಿಂತದೆ, ಸಮರ್ಪಕ ಬೆಂಬಲ ನಿಂತದೆ. ಅದನ್ನು ಪ್ರೋತ್ಸಾಹ ಮಾಡ್ತಾರೆ ಬೇರೆ ರೈತರು, ನನ್ನ ಅಕ್ಕಪಕ್ಕದ ಗ್ರಾಮವರು ರೈತರು ಪ್ರೋತ್ಸಾಹ ಮಾಡಿ ಬೆಣ್ಣು ತಟ್ಟಿ ಇಷ್ಟೆಲ್ಲ ಮಾಡಿದೆಯಲ್ಲಪ್ಪ ಅಂತ ಸಾಧನೆಯಾಗಿ ಮೆಚ್ಚುಗೆ ಪ್ರೋತ್ಸಾಹ ಮಾಡ್ತಾರೆ. ಯಾವುದೇ ಒಂದು ಊರಿಗೆ, ಒಂದು ಜಿಲ್ಲೆಗೆ ಹೋದ್ರು ಬೇರೆಯವ್ರಿಗೆ ಏನೇನು, ಈಗ ಒಬ್ಬೊಬ್ಬ ಮಿನಿಸ್ಟರ್ಗೆ ಏನೇನು ಗೌರವ ಕೊಡ್ತಾರೆ, ನನಗೆ ಬೇರೆ ಜಿಲ್ಲೆಗೆ ಹೋದಾಗ ಅದೇ ಥರ ಗೌರವ ಪುರಸ್ಕಾರ, ಅದೇ ಗೌರವ ಕೊಡ್ತಾರೆ. ಸ್ವಂತ ತಾಯಿ ಮಗು ಥರ ಹೆಂಗೆ ನೋಡ್ಕೋತಾರೆ, ಗುರುಗಳು ಶಿಷ್ಯನ ಹೆಂಗೆ ನೋಡ್ಕೋತಾರೆ, ಆ ಥರ ನನ್ನ ನೋಡ್ಕೋತಾರೆ ಸರ್. ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕನ್ನು ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯ ಕೃಷಿಕ ದಂಪತಿ ಸಿಪಿ ಕೃಷ್ಣ ಮತ್ತು ಶ್ರೀಮತಿ ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಜನಪದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ KS ಸುರೇಖ ಮತ್ತು ಸಂಗಡಿಗರು. ಚಲುವಯ್ಯ ಚಲುವೋ. ಕಾಟಕ್ಕೂ